ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುತ್ತೂರು ಜಾತ್ರಾ ಮಹೋತ್ಸವ, ಕೃಷಿ ವಿಚಾರ ಸಂಕಿರಣ ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಳೆ ಪಿಂಚಣಿ ಪದ್ಧತಿ ಜಾರಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಒತ್ತಾಯ. ಪರಿಶಿಷ್ಟ ಪಂಗಡದಲ್ಲಿಯೂ ಒಳಮೀಸಲಾತಿ ಜಾರಿಗೆ ಪರಿಶಿಷ್ಟ ಪಂಗಡಗಳ ಒಳಮೀಸಲಾತಿ ಹೋರಾಟ ಸಮಿತಿ ಆಗ್ರಹ. ಹಾಗೂ ವಿಜಯ್ ಹಜಾರೆ ಕ್ರಿಕೆಟ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿಂದು ಸೌರಾಷ್ಟ್ರ ತಂಡಕ್ಕೆ 318 ರನ್ಗಳ ಗುರಿ ನೀಡಿದ ವಿದರ್ಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು, ಬುದ್ಧಿ ಚಾರ್ಜ್ ಮಾಡೋ. ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್. ನೋಡಿದ್ಯಾ ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ? ಫ್ರೀ ವೈಫೈ ಇದೆಯಲ್ಲ. ಪೆದ್ದು ಸುಧಾರಿಸ್ಕೋ. ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ. RBI ಹೇಳುತ್ತೆ, ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಡ್ರ್ಯಾಗನ್ ಹಣ್ಣಿನ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಿಟ್ಟೂರಿನ ಕೃಷಿಕ ಬಿಜಿ ಧನಂಜಯ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಿಟ್ಟೂರಿನ ಪ್ರಗತಿಪರ ಕೃಷಿಕರಾದ ಬಿಜಿ ಧನಂಜಯ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಡ್ರ್ಯಾಗನ್ ಫ್ರೂಟ್ ಅಂದರೆ ಡ್ರ್ಯಾಗನ್ ಹಣ್ಣನ್ನ ಬೆಳೆಯನ್ನು ಬೆಳೀತಿದ್ದಾರೆ. ಅದರ ಜೊತೆಗೆ ಅಡಿಕೆ, ತೆಂಗು, ಬೇರೆ ಬೇರೆ ಅರಣ್ಯ ಬೆಳೆಗಳನ್ನು ಬೆಳೀತಿದ್ದಾರೆ. ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಾರೆ. ಧನಂಜಯ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಧನಂಜಯ ಅವರೇ, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾಯಿದ್ರೆ? 1985 ನಾನು ಪ್ರಾರಂಭ ಮಾಡಿದ್ದೆ. ತಮ್ಮ ತಂದೆಯವರು ಚಿಕ್ಕಪ್ಪವರೆಲ್ಲ ಬೇರೆ ಆದಮೇಲೆ ನಾನು PUC ಓದ್ತಾ ಇದ್ದೆ. ಅವಾಗಿನಿಂದನೂ ನಾನು ಕೃಷಿ ಬದುಕು 84-85 ಶುರು ಮಾಡಿದೆ. ಈ ಕೃಷಿ ಬದುಕು ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ಮನೆಯಲ್ಲಿ ತಂದೆಯವರು ವಯಸ್ಸಾಗಿದ್ದೊಂದು, ಆಮೇಲೆ ಸ್ವಲ್ಪ ನೀರಿನ ತೊಂದರೆ ಇತ್ತು. ಚನಲ್ ನೀರು ತೊಂದರೆ ಇದ್ದಾಗ ತಂದೆಯವ್ರ ಕಾಲ ಆಗಲ್ಲ ಅಂತೇಳಿ ನಾನು ಓದೋದನ್ನ ನಿಲ್ಲಿಸಿ ಮತ್ತೆ ಕೃಷಿ ಬದುಕಿಗೆ ಬಂದೆ. ಕೃಷಿ ಬದುಕಿಗೆ ಬಂದ್ಮೇಲೆ ನಮಗೆ ಸಮಾಧಾನ ಅನಿಸಿದೆ. ಬೇರೆ ಯೋಜನೆಗಳಲ್ಲಿ ಏನೇನು ಕೆಲಸ ಮಾಡ್ತಾರೋ ಅದನ್ನ ನಾನು ಕೃಷಿಯಲ್ಲಿ ತೋರಿಸಿದೀನಿ ಅಂತ ಒಂದು ಸಮಾಧಾನ ಇದೆ. ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಕೆಲವೊಂದು ನೋಡಿದ್ರೆ ಲಾಭದಾಯಕ ಇದೆ ರೀ, ಕೆಲವು ನೋಡಿದ್ರೆ ನಾವು ಬೆಳೆಯಲೇಬಾರದು ಅನಿಸ್ತತಿ. ಇವತ್ತು ನಾವು ಭತ್ತ ಬೆಳಿತೇವೆ. ಭತ್ತಕ್ಕೆ 2012 ಒಳ್ಳೆ ಬೆಲೆ ಇತ್ತು. 2013 ಈ ಕಡೆ ಬೆಲೆ ಇಲ್ಲ. 2021 ಬೆಲೆ ಇಲ್ಲ. ಈಗ ಮತ್ತೆ ಮೊನ್ನೆ ಬೆಲೆ ಬಂತು, ಒಳ್ಳೆ ಬೆಲೆ ಬಂತು. ಅಲ್ಲಿವರೆಗೂ ನಾವು ಭತ್ತ ಬೆಳೆದ್ವಿ. ಭತ್ತ ಬೆಳೆದ್ಮೇಲೆ ನಾವು ಭತ್ತ ಯಾಕಾರ ಬೆಳಿತೇವೆ ಅನಿಸ್ಬಿಡ್ತು. ಅದು ನಾವು ಗೊಬ್ಬರ ಹಾಕಿ, ಸರ್ಕಾರಿ ಗೊಬ್ಬರ ಹಾಕಿ, ಔಷಧಿ ಮಾಡಿ ಮಾಡ್ತಿದ್ವಿ. ಇಳುವರಿ ಚೆನ್ನಾಗಿ ಬರೋದು, ಒಳ್ಳೆ ರೇಟ್ ಸಿಗ್ತಿದ್ದಿಲ್ಲ. ನಾವು ಅನ್ಕೊಂಡು ಭತ್ತ ಯಾಕೆ ಬೆಳಿಬೇಕಪ್ಪ, ಇದು ಇಷ್ಟೊಂದು ನೀರು ಬಳಸಿ ನಾವು ನಮ್ಮ ದೇಶ ಸಂಪತ್ತನ್ನು ಹಾಳು ಮಾಡ್ತಿದ್ದೇವೆ ಅಂತ ಅನಿಸ್ತು. ಇಷ್ಟೊಂದು ನೀರು ಬಳಸಿ ಭತ್ತ ಬೆಳೆದ್ರೆ ರೇಟ್ ಇರಲ್ಲ, ಭತ್ತನ ಬಿಟ್ಬಿಡ್ಬೇಕು ಅನಿಸ್ಬಿಡ್ತು. ಆದರೆ ಬಿಡಕ್ಕೆ ಮನಸ್ಸು ಬರಲಿಲ್ಲ. ಈಗ 2-3 ಬಿಟ್ಟಿದ್ದೇವೆ. ಹೆಚ್ಚೆಚ್ಚು ನಿಮ್ಮ ಊರ ಕಡೆ ಎಲ್ಲ ಭತ್ತನೇ ಬೆಳೆಯೋದು ಜಾಸ್ತಿ. ಅಂಥದ್ರಲ್ಲಿ ನೀವು ಈ ತರ ಹಣ್ಣಿನ ಕೃಷಿ ಮತ್ತೆ ತೋಟಗಾರಿಕೆ ಬೆಳೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಸರ್, ನಮ್ಮ ಭೂಮಿ ಹಾಳಾಗ್ತದೆ ಅಂತ ನಮ್ಮ ಫಸ್ಟ್ ಮೊದಲಿಗೆ ಬಂತು ನಮ್ಮ ಮನಸ್ಸಿನಲ್ಲಿ. ನಮ್ಮ ನೀರು ಕೊಟ್ಟು ಆಮೇಲೆ ಸರ್ಕಾರಿ ಗೊಬ್ಬರ ಹಾಕಿ ಔಷಧಿ ಹಾಕಿ ನಾವು ಬೆಳೆಯೋದ್ರಿಂದ ನಮ್ಮ ಭೂಮಿ ಎಲ್ಲ ಹಾಳಾಗ್ತಾ ಇದೆಯಲ್ಲಪ್ಪ ಅಂತ ಒಂದು ಮನಸ್ಸಿಗೆ ಬಂತು. ಆಮೇಲೆ ಭತ್ತದಲ್ಲಿ ಹೆಚ್ಚಿನ ಲಾಭ ಇಲ್ಲೋದ್ರಿಂದ ನಾವು ಭತ್ತನೇ ಬೆಳಿಬಾರ್ದು ಅನಿಸ್ಬಿಡ್ತು ಭಾಳ. ಯಾಕೆಂತ ಹೇಳಿದ್ರೆ ಇದು ಸರ್ಕಾರ ಉಚಿತವಾಗಿ ಅಕ್ಕಿ ಕೊಡೋದ್ರಿಂದ ನಮ್ಮ ಅಕ್ಕಿ ತಗೊಳ್ಳೋರಿಲ್ದಂಗೆ ಆಗ್ಬಿಡ್ತು. ಅಕ್ಕಿ ಕೊಂಡ್ಕೊಳ್ಳೋರಿಲ್ದಾದಾಗ ನಮ್ಮ ಮಾರ್ಕೆಟ್ನಲ್ಲಿ 1,600 ರೂಪಾಯಿ, 1,700, 1,800 ತನಕ ಮಾರಿದ್ದೀವಿ. 28,000-30,000 ರೂಪಾಯಿ ಭತ್ತದ ಖರ್ಚು. ಭತ್ತ ನೋಡಿದ್ರೆ 45,000-40,000 ರೂಪಾಯಿ ಅಷ್ಟೇ ಆಗೋದು. ಅವಾಗ ಭೂಮಿನ ಹಾಳಾಗಿರೋದು ನೋಡಿ ನಾವು ತೋಟ ಮಾಡಬೇಕು ಅಂತೇಳಿ ತೋಟದ ಬೆಳೆಗೆ ಪರಿವರ್ತನೆ ಆದ್ವಿ. ತೋಟದ ಬೆಳೆ ಪರಿವರ್ತನೆ ಆಗಿ 20-25 ವರ್ಷ ಕೆಳಗೆ ತೆಂಗು ಹಾಕಿದ್ವಿ. ತೆಂಗು ಹಾಕಿ ಒಂದು 8-10 ವರ್ಷ ಆದಮೇಲೆ ಅದರಲ್ಲಿ ಒಳಗಡೆ ನಾವು ಇದು ತೇಗದ ಗಿಡ ಹಾಕಿದ್ವಿ. ನಮ್ದು 5 ಎಕರೆಯಲ್ಲಿ ಒಂದು 500 ತೇಗದ ಗಿಡ ಇದಾವೆ. ನಡೆಯುವ ಮಧ್ಯಕ್ಕೆ ಹಾಕಿದ್ದೇವೆ, ಎಲ್ಲ ಉದ್ದುದ್ದಕ್ಕೆ ಅಡ್ಡಡ್ಡ ಎಲ್ಲ ಲೈನ್ ಹಾಕಿದ್ದೇವೆ. ಅದು ತೇಗದ ಎಲೆ ಬೀಳೋದ್ರಿಂದ ಒಳ್ಳೆ ಸಮೃದ್ಧವಾಗೈತಿ, ನೀರಿನ ಕೊರತೆ ಕಡಿಮೆ ಆಗ್ತತಿ. ಆಮೇಲೆ ಅದು ಎಲೆ ಬೀಳೋದ್ರಿಂದ ಒಳ್ಳೆ ಸಾವಯವ ಗೊಬ್ಬರ ಆಗ್ತತಿ. ಆಮೇಲೆ ಬಂದ ತೆಂಗಿನಲ್ಲಿ ನೋಡಿದ್ರೆ ತ್ಯಾಗ ಗಿಡದ ಮಧ್ಯದಲ್ಲಿ ನೋಡಿದ್ರೆ ನಮ್ಮ ತೆಂಗು ಇಳುವರಿ ಕಾಣಲ್ರಿ, ಕಾಯಿ ಕಾಣಲ್ಲ. ಎಲ್ಲರೂ ಬಂದರೆಲ್ಲರೂ ಫಸ್ಟ್ ತ್ಯಾಗದ ಗಿಡ ತೆಗೆಯಪ್ಪ ನೀನು ತೆಂಗು ಹಾಳಾಗ್ತೈತೆ ಅಂತಾರೆ. ಅದಕ್ಕೆ ನಾನು ಕಾಯಿ ಕೆಡದಾಗ ಹೇಳ್ರಿ ಅಂತ ಹೇಳ್ತೇನೆ ಒಂದೇ ಮಾತು. ಅವ್ರು ಕಾಯಿ ಕೆಡಿದಾಗ ಏ ಇದು ನಿಮ್ಮ ತೋಟದಾಗ ಇಷ್ಟು ಹೆಂಗೆ ಕಡಿಕೊಂಡು ಬೇರೆ ಪಕ್ಕದ ತೋಟದ ಕಡಿಕೆ ಮಂದೆ ಅಂತ ಅಷ್ಟು ಆಶ್ಚರ್ಯ ಪಡ್ತಾರೆ ಜನಗಳು. ಕಾಯಿ ಇಳುವರಿ ಕಡಿಮೆ ಆಗಿಲ್ಲ, 25 ವರ್ಷ ಕೆಳಗೆ ಎಷ್ಟು ಇಳುವರಿ ಬರ್ತದೆ, 30-32 ಸಾವಿರ ಇಳುವರಿ ಬರ್ತದೆ, ಈಗ ಅಷ್ಟೇ ಬರ್ತದೆ, ಕಡಿಮೆ ಆಗಿಲ್ಲ. ನಾವು ಸರ್ಕಾರಿ ಗೊಬ್ಬರ ಹಾಕಲ್ಲ, ಸ್ವಲ್ಪ ಕೋಳಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕ್ತದೆ ಅಷ್ಟೇ. ನೆಲಕ್ಕೆ ಮಾತ್ರ ತನುಗರಂಗೆ ಕಾಯಿ ಕೆ ತುಳಿದ್ರಂತ ತೆಂಗಿನ ಸಿಪ್ಪೆ ಹಾಕ್ತವೆ. ಆಮೇಲೆ ಹೊರಗಡೆಯಿಂದ ಬಂದಿರೋಂಥ ಗರಿಗಳು, ಆಮೇಲೆ ಏನಾದರೂ ಸೊಪ್ಪು ಸೆದಿ ಇದ್ರೆ, ಆಮೇಲೆ ಸಾವಯವದಲ್ಲಿ ಅಂದರೆ ನಾವು ಹೆಚ್ಚಿನ ರೀತಿಯಲ್ಲಿ ಸಾವಯವದಲ್ಲೇ ಬೆಳೆದಂಗೆ ನಾವು ತೆಂಗನ್ನು ನಾವು ಇದು ಹಸಿರೆಲ್ಲ ಗೊಬ್ಬರ ಹಾಕ್ತೇವೆ, ಕೊಟ್ಟಿಗೆ ಗೊಬ್ಬರ ಒಂದೆಲ್ಲ ಕಡಿದು. ನೆಲ ಮಾತ್ರ ಮಿದುವಿದೆ ನಮಗೆ, ನೆಲದ ಭೂಮಿ ಮೇಲೆ ಓಡಾಡಿದ್ರೆ ಗೊತ್ತಾಗುತ್ತೆ ಅಷ್ಟು ಮಿದುವಿದೆ, ಅಲ್ಲೇ ಗೊತ್ತಾಗುತ್ತೆ ಚೆನ್ನಾಗಿದೆ ಭೂಮಿ ಅಂತೇಳಿ. ಒಟ್ಟು ಎಷ್ಟು ಎಕರೆ ಕೃಷಿ ಭೂಮಿ ಐತೆ ನಿಮ್ದು? ನಮ್ದು 20 ಎಕರೆ ಇದೆ. 20 ಎಕರೆ ಇದೆ, ಎಲ್ಲ ನೀರಾವರಿನೇ ಮಾಡ್ಕೊಂಡಿದ್ರ? ನೀರಾವರಿ ಚಾನಲ್ ನೀರು ಜಾಸ್ತಿ ಬಳಸ್ತಾ ಇಲ್ಲ. ಈ ಅಡಿಕೆ ತೆಂಗು ತ್ಯಾಗ ಇದೆಲ್ಲ ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ರ? ಒಂದು 5 ಎಕರೆ ತೆಂಗು, ಒಂದು 7.5 ಎಕರೆ ಅಡಿಕೆ ಇತ್ತು, ಮತ್ತೆ ಈಗ ಅಡಿಕೆ ಹಾಕಿದ್ದೇವೆ. ಅಡಿಕೆ ಹಾಕಿರೋದ್ರಿಂದ ನಮಗೆ ಏನು ಅಸಮಾಧಾನ ಏನಿದೆ ಅಂತ ಹೇಳಿದ್ರೆ, ಅಡಿಕೆ ರೇಟ್ ಉಳಿತೋ ಇಲ್ಲೋ, ನಾವು ಹೆಚ್ಚಿನ ರೀತಿಯಲ್ಲಿ ಅಡಿಕೆ ಹಾಕ್ಬಾರ್ದು ಅಂತೇಳಿ ಅದರಲ್ಲಿ ಒಂದು 2 ಎಕರೆ ಹಣ್ಣಿನ ಬೆಳೆಗೆ ಪರಿವರ್ತನೆ ಮಾಡಿದ್ದೇವೆ. ಭತ್ತ ಪೂರ್ತಿ ಬೆಳೆದು ಬಿಟ್ಟಿದ್ದೇವೆ. ಯಾಕೆಂದ್ರೆ ನಮಗೆ ಅನಿಸ್ಬಿಡ್ತು ನಾವು ಊಟ ಮಾಡೋಂತ ಊಟಕ್ಕೂ ಭತ್ತ ಬೆಳೆಯಬಾರ್ದು ಅಂತ ಕೆಲವು ವಿಚಾರ ಬಂದ್ಬಿಡ್ತು ನನಗೆ. ನಾವು ಮಾರಕ್ ತಗೊಂಡು ತಿಂದ್ರೊಟ್ಟಿಗೆ ಭತ್ತ ಬೆಳೆಯಬಾರ್ದು, ಯಾಕಂದ್ರೆ ಹೇಳಿದ್ರೆ ಖರ್ಚು ಜಾಸ್ತಿ ಆದಾಯ ಕಡಿಮೆ. ಆಮೇಲೆ ನಮ್ದು ನೀರನ್ನ ನಾವು ತೋಟಗಾರಿಕೆ ಬೆಳೆಗೆ 2 ವರ್ಷ ಬೆಳಿಬಹುದು ಒಂದು ಬೆಳೆ, ನಾವು ಅಷ್ಟೊಂದು ನೀರು ವೇಸ್ಟ್ ಆಗ್ತದೆ. ಅದನ್ನ ನೋಡಿ ನಾವು ಪರಿವರ್ತನೆ ಮಾಡ್ಬೇಕಂತ, ಬೆಳೆ ಪರಿವರ್ತನೆ ಮಾಡ್ಬೇಕಂತೇಳಿ ತೆಂಗು ಅಡಿಕೆ ಮತ್ತೆ ಹಣ್ಣಿನ ಬೆಳೆಗಳು ಬೆಳೀತಾವೆ. ಈ ಅಡಿಕೆ ತೆಂಗು ಎಲ್ಲ ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ಅಡಿಕೆ ತೆಂಗು ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಈಗ ಒಂದು 7.5 ಎಕರೆ ಅಡಿಕೆ ಬರ್ತಾ ಇದೆ, ಒಂದು 6 ಎಕರೆ ತೆಂಗು ಚೆನ್ನಾಗಿ ಬರ್ತಾ ಇದೆ. ಕೋಳಿ ಗೊಬ್ಬರ ಹಾಕ್ತಾ ತೆಂಗಿಗೆ ಮಾತ್ರ, ಅಡಿಕೆಗೆ ಸ್ವಲ್ಪ ಸ್ವಲ್ಪ ಹಾಕ್ತಾವ ಅಷ್ಟೇ, ಕೋಳಿ ಗೊಬ್ಬರ ಭಾಳ ಹಾಕಲ್ಲ. ಒಷ್ಟು ಸಾವಯವದಲ್ಲೇ ಬೆಳೆದು ಕೋಳಿ ಗೊಬ್ಬರ ಒಂದು ಹಾಕ್ತದ ಅಷ್ಟೇ. ಅದ್ರ ಮಧ್ಯೆ ಈ ತೇಗದ ಗಿಡ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ನಮ್ಮ ಅಪ್ಪಾಜಿಯವರು ಹೇಳಿದ್ರು ಅವಾಗ 22-23 ವರ್ಷಗಳಿಗೆ, ಯಾರದ ತೋಟದಲ್ಲಿ ತೇಗ ಹಾಕಿದ್ರೆ ಚೆನ್ನಾಗಿದೆ, ನಾವು ಹಾಕಿದ್ರೆ ಚೆನ್ನಾಗುತ್ತೆ ಅಂತ ಹೇಳಿದ್ರು. ಅವ್ರ ಆಸೆ ನೆರವೇರಿಸ್ಬೇಕಂತೇಳಿ ನಾವು ತೇಗ ಹಾಕಿದ್ವಿ. ತೇಗ ಹಾಕಿದಾಗ ಈಗ ತೇಗ ಚೆನ್ನಾಗಿದ್ದಾರೆ, 3 ಅಡಿ ಸುತ್ತಳತೆ ಬಂದಿದಾವೆ, ಒಂದು 300-350 ಗಿಡ 100-300 ಅಡಿ ಸುತ್ತಳತೆ ಬಂದಿದಾವೆ. ಇನ್ನು ಕೆಲವೆಲ್ಲ ಸ್ವಲ್ಪ ಕಡಿಮೆ ಸುತ್ತಳತೆ ಇದಾವೆ, ಇನ್ನೊಂದು 5 ವರ್ಷ ಆದ್ರೆ ಅವು ಚೆನ್ನಾಗಿ ಬರುತ್ತೆ. ಇನ್ನು ಯಾವ ಕಟಿಂಗ್ ಮಾಡಿಲ್ಲ, ಸದ್ಯ 300-350 ಅಡಿ ಸುತ್ತಳತೆ ಇದಾವೆ ಅಡಿಕೆ ತೇಗ. ಎಷ್ಟು ವರ್ಷ ಬೆಳೆಸಿದ ಮೇಲೆ ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಅದು? ಬೇರೆ ಹೇಳೋದು ನೋಡಿದ್ರೆ ಒಂದು 30 ವರ್ಷ ಬೆಳೆಸ್ಬೇಕು, 25-30 ವರ್ಷ ಬೆಳೆಸಿದ್ರೆ ಸ್ವಲ್ಪ ಕೆಚ್ಚು ಬರುತ್ತೆ, ಚೆನ್ನಾಗಿ ರೇಟ್ ಸಿಗುತ್ತೆ ಅಂತಾರೆ. ಮತ್ತೆ ಅಡಿಕೆ ತೆಂಗು ಈ ತೇಗದ ಬೆಳೆ ಜೊತೆಗೆ ಈ ಡ್ರಾಗನ್ ಫ್ರೂಟ್ ಬೆಳೆಯಕ್ಕೆ ಯಾಕೆ ಆಸಕ್ತಿ ಬಂತು? ಡ್ರಾಗನ್ ಫ್ರೂಟ್ ಬೆಳೆಯಕ್ಕೆ ಆಸಕ್ತಿ ಯಾಕೆ ಬಂತು ಅಂತ ಹೇಳಿದ್ರೆ, ನಾವು ಮೊಬೈಲ್ನಲ್ಲಿ ನೋಡಿದ್ವಿ, ಮೊಬೈಲ್ನಲ್ಲಿ ನೋಡಿದಾಗ ಬೇಗ ಇಳುವರಿ ಬರುತ್ತೆ ಅಂತ ಒಂದು ಆಸಕ್ತಿ ಜಾಸ್ತಿ ಬಂತು. ಹಾಕಿ 6 ತಿಂಗಳಲ್ಲೇ ನಮ್ದು ಹಣ್ಣು ಬಿಟ್ಬಿಡ್ತು. ಭೂಮಿ ಸಿದ್ಧತೆ ಚೆನ್ನಾಗಿ ಮಾಡಿದ್ವಿ, ಅದೊಂದು ಸಮಾಧಾನ ಇದೆ. ಬೇರೆ ಕಡೆ ಬೆಳೆದ್ರೆ ಸಿದ್ದನೂರು ಅಲ್ಲೆಲ್ಲ ಬೆಳೆದ್ರೆಲ್ಲ ನಮ್ಮ ತೋಟ ನಮ್ದು ಡ್ರಾಗನ್ ಫ್ರೂಟ್ ನೋಡಿ ನಾವು 5-6 ವರ್ಷ ಬೆಳೆದ್ರು ಇಷ್ಟು ಚೆನ್ನಾಗಿ ಬಂದಲ್ಲ ನಿಮ್ದು ಭಾಳ ಚೆನ್ನಾಗಿ ಬಂದಿದೆ ಅಂತ ಅವ್ರು ಹೇಳಿದ ಮೇಲೆ ನಮಗೆ ಭಾಳ ಖುಷಿ ಅನಿಸ್ತು. ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ರೆ? ಒಂದು 1.5 ಎಕರೆ ಇದೆ. 1.5 ಎಕರೆ? 1.5 ಎಕರೆ. ಡ್ರಾಗನ್ ಫ್ರೂಟ್ ಬೆಳೆಯೋದಕ್ಕಿಂತ ಮುಂಚೆ ಈ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಂಡ್ರಿ? ಭೂಮಿ ಸಿದ್ಧತೆ ಅಂತ ಹೇಳಿದ್ರೆ ನಾವು ನೀರಾವರಿ ಪ್ರದೇಶ ಆಗಿರೋದ್ರಿಂದ ಬಸಿ ಫಸ್ಟ್ ಬಸಿ ಕಂಟ್ರೋಲ್ ಮಾಡ್ಬೇಕು. ಸ್ವಲ್ಪ ಸುತ್ತಲೂ ಕಾಲೇ ತೆಗೆದ್ಮೇಲೂ ಬಸಿ ಬರೋದು, ನಮ್ದು ಜರಗ ಭೂಮಿ ಆಗಿರೋದ್ರಿಂದ. ಮತ್ತೆ ಒಳಗಡೆ ಪೈಪ್ 2 ಇಂಚ್ ಪೈಪ್ ಕೊಯ್ದು ಅದಕ್ಕೆ ಮೆಸ್ ಹಾಕಿ ಮತ್ತೆ ತೆಂಗಿನ ನಾರು ಹಾಕಿ ನಾವೇ ಸ್ವಂತಕ್ಕೆ ಬಸಿ ಪೈಪ್ ಮಾಡ್ಕೊಂಡ್ವಿ. ಬಸಿ ಪೈಪ್ ಮಾಡಿದ ಮೇಲೆ ಭೂಮಿ ಒಣಗ್ತು. ಫಸ್ಟ್ಗೆ ಅದು ಭೂಮಿ ಟ್ರ್ಯಾಕ್ಟ್ರಿ ಅವೆಲ್ಲ ಸಿಕ್ಕಳಂತೆ ಭೂಮಿ, ಈಗ ಆರಾಮಾಗಿ ಟ್ರ್ಯಾಕ್ಟ್ರ್ ಓಡಾಡೋಂತ ಚೆನ್ನಾಗಿದೆ. ಲಾರಿ ಬಂದರೂ ಸಿಕ್ಕಳಲ್ಲ ಅಷ್ಟು ಚೆನ್ನಾಗಿ ಒಣಗಿದೆ. ಬಸಿ ಪೈಪ್ ಹಾಕಿ ಮೇಲೆ ಚೆನ್ನಾಗಾಯ್ತು. ಆಮೇಲೆ ಬಸಿ ಪೈಪ್ ಹಾಕಿ ಮೇಲೆ ಏನ್ ಮಾಡಿದ್ವಿ ಅಂದ್ರೆ ಹಸಿರೆಲ್ಲ ಗೊಬ್ಬರ ಒಂದು 2 ಬೆಳೆ ಮಲ್ಚಿಂಗ್ ಮಾಡಿದ್ವಿ. ಆ ಭೂಮಿಯನ್ನ ಏನ್ ಮಾಡಿದ್ವಿ ಅಂದ್ರೆ ಸಿದ್ಧತೆ ಮಾಡ್ಕೊಂಡು ಸ್ವಲ್ಪ ಕೆಂಪು ಮಣ್ಣು ಸಗಣಿ ಗೊಬ್ಬರ, ಆಮೇಲೆ ನಮ್ಮ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಹೇಳ್ತಿದ್ರು, ನಾವು ಅಲಕ್ಷ್ಯ ಮಾಡ್ತಿದ್ವಿ, ನಮಗೆ ಅದ್ರ ಬಗ್ಗೆ ಗೊತ್ತಾ ಇರಲಿಲ್ಲ. ಏನಂತೇಳಿ ಟ್ರೈಕೋಡರ್ಮಾ ಸೋಡಮೋನಸ್ ಅನ್ನು ಬಳಸಿದ್ರೆ ನಿಮಗೆ ರೋಗ ಕಡಿಮೆ ಬರುತ್ತೆ ಅಂತ ಹೇಳಿದ್ರು. ನಾವು ಸರ್ಕಾರಿ ನೌಕರ್ ಹೇಳ್ತಾರೆ ಬಿಡ, ಅವ್ರು ಸಂಬಳ ತಗೊಂತಾರ ಹೇಳಿದ್ರೆ ನಾವು ಅಲಕ್ಷ್ಯ ಮಾಡ್ತಿದ್ವಿ. ಅದು ನನ್ನ ಅನುಭವಕ್ಕೆ ಬಂದ್ಮೇಲೆ ನನಗೆ ಗೊತ್ತಾಯ್ತು. ಟ್ರೈಕೋಡರ್ಮಾ ಸೋಡಮೋನಸ್ ಸಗಣಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಒಂದು ಹಳೆ ಮಣ್ಣನ್ನು ಮಿಕ್ಸ್ ಮಾಡಿ ಅದನ್ನ ಡ್ರ್ಯಾಗನ್ ಫ್ರೂಟ್ ಹಾಕಂತ ಪ್ರದೇಶಕ್ಕೆ ನಾವು ಕಂಬ ಸುತ್ತಲ ಹಾಕಿ ಆಮೇಲೆ ಮಣ್ಣು ಅದ್ರ ಮೇಲೆ ಮುಚ್ಚಿ ಆಮೇಲೆ ಡ್ರ್ಯಾಗನ್ ಫ್ರೂಟ್ ಹಾಕಿದ್ವಿ. ಅದು ಹಾಕಿದ ಮೇಲೆ ಒಳ್ಳೆ ಚೆನ್ನಾಗಿ ಬಂತು ಇಳುವರಿ. ಇಳುವರಿ ಅನ್ನೋದಕ್ಕಿಂತ ಮೊದಲು ಬೆಳವಣಿಗೆ ಚೆನ್ನಾಗಿ ಬಂತು. ಬೆಳವಣಿಗೆ ಚೆನ್ನಾಗಿ ಬಂದ್ಮೇಲೆ ನಮಗೆ ಖುಷಿ ಆಯ್ತು. ಅದನ್ನ ಬೀಜ ನೋಡಿದ್ರೆ ನಾವು ಹೂವಿನ ಅಡಗಲಲ್ಲಿ ತಂದಿದ್ವಿ, ಒಳ್ಳೆ ತಳಿ ಜಂಬೋ ರೆಡ್ ಅಂತೇಳಿ ಒಳ್ಳೆ ತಳಿ ಸಿಕ್ತು ನಮಗೆ. ಜಂಬೋ ರೆಡ್ ಬೆಳೆದ್ಮೇಲೆ ದೊಡ್ಡ ಸೈಜ್ ಸಿಗುತ್ತೆ, ಹೆಚ್ಚು ಕಡಿಮೆ 850-800 ಗ್ರಾಮ್ ಬರ್ತದೆ, ಕಡಿಮೆ ಅಂದ್ರೆ 350 ಗ್ರಾಮ್ ಬರ್ತದೆ. ಒಳ್ಳೆ ತಳಿ ಸಿಕ್ಕಮೇಲೆ ನಮಗೆ ಖುಷಿ ಅನಿಸ್ತು. ಬೆಳೆದ್ವಿ, ಒಂದು 6 ತಿಂಗಳಿಗೆ ಹೂ ಬಿಟ್ಬಿಡ್ತು. ನಾವು ಹೆಂಗಂತ ಕಟಿಂಗ್ಸ್ ತಂದಿದ್ವಿ, ಗಣ್ಣು ಎಲ್ಲೆಲ್ಲಿಗೆ ಇರುತ್ತೆ ಅಲ್ಲೆಲ್ಲಿ ಕಟಿಂಗ್ಸ್ ಮಾಡಿ ಕಟಿಂಗ್ ಕೊಟ್ಟಿದ್ರು. 40 ರೂಪಾಯಿ ಸಸಿ ಕೊಟ್ಟಿದ್ರು ನಮಗೆ ಅವರು. ಅದನ್ನು ತಂದು ಹಾಕಿದ್ಮೇಲೆ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತಾವಾಗ, ಆದರೂ ಬೆಳಿಬೇಕು ಅಂತ ಒಂದು ನಂಬಲ ಇರೋದ್ರಿಂದ ನಮ್ಮ ಮಕ್ಕಳು ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಸೇರ್ಕೆ ಇಲ್ಲ ಇದು ಚೆನ್ನಾಗಿ ಬರುತ್ತೆ ನಾವು ಹಾಕೋಣ, ಒಂದೇ ವರ್ಷಕ್ಕೆ ಇಳುವರು ಬರುತ್ತಲ್ಲ ನಾವು ಅಡಿಕೆ ಕಾಯ್ದಂಗೆ ಕಾಯೋದು ಬೇಡ ಅಂತೇಳಿ ಮನಸ್ಸು ಮಾಡಿದ್ರು ಎಲ್ಲರೂ. ಅವ್ರು ಫಸ್ಟ್ ಮನಸ್ಸು ಮಾಡ್ತಿದ್ದಲ್ಲ, ಅವ್ರು ಕರ್ಕೊಂಡೋಗಿ ಸಿದ್ದನೂರಿಗೆ ಹೋಗಿ ಮಲ್ಲಿಕಾರ್ಜುನ ಅಂತಿದ್ದಾರೆ ಅವ್ರ ಹತ್ರ ತೋರಿಸಿದ ಮೇಲೆ ಅವ್ರಿಗೆ ಆಸಕ್ತಿ ಬಂತು. ಅವ್ರನ್ನ ಕರ್ಕೊಂಡು ತೋರಿಸಿದ ಮೇಲೆ ಎಲ್ಲರೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಮನಸ್ಸಿರ್ಬೇಕಲ್ರಿ, ನಾವೊಬ್ಬರೇ ಮಾಡಬಾರ್ದು ಅಂತೇಳಿ ಅವ್ರನ್ನ ಕರ್ಕೊಂಡು ತೋರಿಸಿದ ಮೇಲೆ ಹಿಂಗೆ ಬೇಗ ಇಳುವರು ಬರುತ್ತೆ ಅಂತೇಳಿ ತೋರಿಸಿದ ಮೇಲೆ ಎಲ್ಲರೂ ಒಪ್ಪಿದ್ರು, ಮಾಡಿದ್ವು ಕೃಷಿನ, ಅಲ್ಲಿ ಸಮಾಧಾನ ಇದೆ. ಆದರೆ ಫಸ್ಟ್ಗೆ ಇಳುವರಿ ಬಂದಾಗ ನಮಗೆ ಎಲ್ಲಿ ಮಾರ್ಬೇಕು ಏನೋ ಸ್ವಲ್ಪ ಮಾರ್ಕೆಟಿಂಗ್ ತೊಂದರೆ ಕಾಣಿಸ್ತು. ಆ ನಂತರ ಮಲೆಬೆನ್ನೂರಲ್ಲಿ ಸ್ವಲ್ಪ ಸ್ವಲ್ಪ ಕೊಡ್ತಿದ್ವಿ, ಮತ್ತು ರೈತರ ಬೇರೆ ಬೇರೆ ಕಡೆ ಕಳಿಸೋದು, ಬೆಂಗಳೂರು ಬಾಂಬೆ ಕಳಿಸೋರು, ಆಮೇಲೆ ನಮ್ಮ ರೈತರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅವರಿಗೆ ರೈತರಿಗೆ ನೇರವಾಗಿ ಬಾಕ್ಸ್ ಮುಖಾಂತರ ಅವ್ರಿಗೆ ಕೊಡ್ತಿದ್ವು, ಅವ್ರು ಕಳಿಸ್ತಾ ಇದ್ರು ಬೇರೆ ಕಡೆಗೆ. ಮುಂದೆ ಒಳ್ಳೆ ರೇಟ್ ಸಿಕ್ಕರೆ ಪರವಾಗಿಲ್ಲರಿ, ಆದರೆ ಅತಿ ಆಸೆ ಪಡಬಾರ್ದು. ನಾವು ಭೂಮಿ ಜಾಸ್ತಿ 5 ಎಕರೆ ಹಾಕಿದೆ 3 ಎಕರೆ ಹಾಕಿದೆ ಆ ಥರ ಜಾಸ್ತಿ ಮಾಡೋದಕ್ಕಿಂತ ಒಂದು 1/2 ಎಕರೆ ಹಾಕೊಂಡು ಆಮೇಲೆ 1 ಎಕರೆ ಬೆಳೆ ಜಾಸ್ತಿ ಮಾಡ್ಕೊಂತ ಹೋದರೆ ಅನುಕೂಲ ಅಷ್ಟೇ ರೀ. ನಾವು ಫಸ್ಟ್ಗೆ 1/2 ಎಕರೆ ಹಾಕಿದ್ವಿ, ಈಗ 1/4 ಎಕರೆ ಹೆಚ್ಚಿಗೆ ಮಾಡಿದ್ದೇವೆ, ಪರವಾಗಿಲ್ಲ ಸಾಕು ಅನ್ನಿಸ್ತು. ಮತ್ತು ಅದಕ್ಕಿಂತ ಹೆಚ್ಚಿಗೆ ಮಾಡಲ್ರಿ, ಮತ್ತು ಬೇರೆ ಅಂದರೆ 1/2 ಎಕರೆಯಲ್ಲಿ ಸೀತಾಫಲ ಹಣ್ಣು ಹಾಕಿದ್ವಿ. ಒಂದೇ ನಮೂನಿ ಇರಬಾರ್ದು ಅಂತ ಅಡಿಕೆ ಯಾವಾಗ ಕೈ ಕೊಡುತ್ತೆ ಹೇಳಕ್ ಬರಲ್ಲ ಅಂತೇಳಿ ನಾವೇನು ಮಾಡಿದ್ವಿ, ಸ್ವಲ್ಪ ಹಣ್ಣಿಗೆ ಪರಿವರ್ತನೆ ಆಗಿದೆ ಭೂಮಿಗೆ, ಭೂಮಿ ಒಳ್ಳೆ ಸಿದ್ಧತೆ ಮಾಡ್ಕೊಳ್ಳೋದೇ ಮೇನು. ಈಗ ನೀವು ಹೇಳ್ದಂಗೆ ಸಾಕಷ್ಟು ಮಾವು, ದಾಳಿಂಬೆ, ಮೋಸುಂಬೆ, ಪಪ್ಪಾಯಿ, ಬಾಳೆ ಈ ಥರ ತೋಟಗಾರಿಕೆ ಬೆಳೆಗಳೇ ಬೆಳೀತಾರೆ. ಈ ಡ್ರಾಗನ್ ಫ್ರೂಟ್ ಬೆಳಿಲಿಕ್ಕೆ ಹೊರಟಾಗ ಏನಾದರೂ ಸವಾಲು ಅಂತ ಅಥವಾ ಕಷ್ಟ ಅಂತ ಏನಾದರೂ ಅನ್ನಿಸ್ತಾ? ಇಲ್ಲ, ನಾವು ಸಮಾಧಾನದಾಗ ಯೋಚನೆ ಮಾಡಿದಾಗ ಕಷ್ಟ ಅನ್ನೋದು ಬರೋದಿಲ್ಲ, ನಾವು ಅವಸರ ಮಾಡ್ಕೊಂಡ ಕಷ್ಟ ಬರುತ್ತೆ. ಅದೊಂದು ಸಮಾಧಾನದಾಗ ಯೋಚನೆ ಮಾಡಿ ಏನು ಮಾಡಿದ್ರೆ ಏನು ಬರುತ್ತೆ ಅಂತ, ನನಗೆ 30 ವರ್ಷ ಕೃಷಿ ಅನುಭವ ಇರೋದ್ರಿಂದ ಸ್ವಲ್ಪ ಸಮಾಧಾನದಾಗ ಯೋಚನೆ ಮಾಡಿದ್ವಿ. ನಾವು ತಳಕ್ಕೆ ಒಳ್ಳೆ ಗೊಬ್ಬರ, ಒಳ್ಳೆ ಪೋಷಕಾಂಶಗಳು ಕೊಟ್ಟರೆ ಒಳ್ಳೆ ಬೆಳೆ ಬರುತ್ತೆ ಅಂತ ಯೋಚನೆ ಮಾಡಿ ಫಸ್ಟ್ಗೆ ಭೂಮಿ ಸಿದ್ಧತೆ ಮಾಡ್ಕೊಂಡಾಗ ತಳಕ್ಕೆ ನಾವು ಗೊಬ್ಬರ, ಸಗಣಿ ಗೊಬ್ಬರ ಅದನ್ನೆಲ್ಲ ಹಾಕಿರೋದ್ರಿಂದ ಟ್ರೈಕೋಡರ್ಮಸ್ ಸೋಡೋಮೋನಸ್ ಹಾಕಿರೋದ್ರಿಂದ ಏನಾಯ್ತು ಅಂದರೆ ನಮಗೆ ಬೇರೆ ಕಡೆ ಎಲ್ಲ ರೋಗ ಬಂತು, ಕೊಳೆ ರೋಗ, ಅದು ನಮ್ದು ಯಾವ ಕಾರಣಕ್ಕೂ ರೋಗ ಬರಲಿಲ್ಲ. ಇದರಲ್ಲಿ ನಮ್ಮ ಕೆಫಾ ಗ್ರೂಪ್ ಇದೆ, ಕೆಫಾ ಗ್ರೂಪ್ ಅಂತ ಒಂದು ಓಪನ್ ಮಾಡಿದ್ದಾರೆ, ಅದರಲ್ಲಿ ಹಂಚ್ಕೊಳ್ಳೋಣ ಅಂತೇಳಿ ನಮ್ಗೆ ಅವಕಾಶನೇ ಸಿಕ್ಕಿಲ್ಲ. ಅವರೆಲ್ಲ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ದಾರೆ, ನಾವು ಬರೀ ಪಿಯೂಷ್ ಬರೋದ್ರಿಂದ ನಾವು ಕನ್ನಡದಲ್ಲೇ ಹೇಳ್ಬೇಕು ಅಂತೇಳಿದ್ರೆ ಯಾಕೆ ಇಂಗ್ಲೀಷ್ ತಪ್ಪು ಬರ್ಬೋದು ಅಂತೇಳಿ ನಾವು ಏನೋ ಹೇಳಕ್ ಹೋಗಿಲ್ಲ. ಅದರಲ್ಲಿ ಪಾಪ ಜನಗಳು ಭಾಳ ಕೊಳೆ ರೋಗ ಬಂದಿದೆ ಅಂತ ಎಲ್ಲರೂ ಮೆಸೇಜ್ ಆಗ್ತಾ ಇರ್ತಾರೆ, ನಾವು ಕನ್ನಡದಲ್ಲಿ ಹೇಳ್ಬೇಕಂತ ನಾನು ಹೇಳಕ್ ಹೋಗಿಲ್ಲ. ಅವ್ರಿಗೇನು ಪಾಪ ಅವ್ರೇನು ಕೇಳಲ್ಲ, ನಾವು ಏನು ಹೇಳಿಲ್ಲದವರಿಗೂ. ಈಗ ಬೇರೆ ಬೇರೆ ಹಣ್ಣಿನ ತಳಿಗಳಾದ್ರೆ ನೀವು ಹೇಳ್ದಂಗೆ ಸೀತಾಫಲ, ಮಾವು, ಸಪೋಟ ಇವಾದ್ರೆ ಸಸಿ ತಂದು ನಾಟಿ ಮಾಡಿಬಿಡ್ಬೋದು. ಆದ್ರೆ ಈ ಡ್ರ್ಯಾಗನ್ ಹಣ್ಣಿನ ಬೆಳೆ ಬೆಳಿಗ್ಗೆ ಕೊರಟಾಗ ಸಾಕಷ್ಟು ಖರ್ಚು ಬರುತ್ತೆ, ಅವಕ್ಕೆಲ್ಲ ಕಲ್ಲು ಕಂಬ ಬೇಕು, ನೀವು ಹೇಳ್ದಂಗೆ 40 ರೂಪಾಯಿಗೆ ಒಂದು ಸಸಿ, ಇವೆಲ್ಲ ಸಾಕಷ್ಟು ಖರ್ಚು ಬರುತ್ತೆ ಅಂತಂದ್ರೆ ಎಷ್ಟು ಖರ್ಚು ಬಂತು ನಿಮಗೆ? ಸರ್, ಮೊದಲಿಗೆ ನಾವು 1/2 ಎಕರೆಗೆ ಹಾಕಿದ್ರೆ ನಾವು ಟ್ರಾಲಿ ಸಿಸ್ಟಮ್ ಅಂತ ಮಾಡಿದ್ವಿ, ಕಲ್ಲು ಕಂಬ ಹಾಕಿದ್ರೆ ಅದು ಕಡಿಮೆ ಆಗ್ತಿತ್ತು. ಅದು ಅದಕ್ಕೆ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಟ್ರಾಲಿ ಸಿಸ್ಟಮ್ ಅಂತ ಹೊಸ್ತಾ ಬಂದೈತೆ ಅಂತೇಳಿ 2 ಎಕರೆ ಕುಂದ್ರೆ ಗಿಡ 1 ಎಕರೆ ಕೂರುತ್ತೆ, ಅದು ಜಾಸ್ತಿ ಗಿಡ ಕೂರ್ತಾವ. ಏನ್ ಟ್ರಾಲಿ ಸಿಸ್ಟಮ್ ಅಂದ್ರೆ? ಟ್ರಾಲಿ ಸಿಸ್ಟಮ್ ಅಂದ್ರೆ ಕಲ್ ಕಂಬಗಳು ಹಾಕೋದು, ಆಂಗ್ಲರ್ ಹಾಕಿ ಈ ಕಡೆಗೆ 4 ಈ ಕಡೆಗೆ 4 ತಂತಿ ಹಾಕಿ ಅದ್ರಲ್ಲಿ ಉದ್ದಕ್ಕೆ ಹಾಕಿ ಅದರಲ್ಲಿ ಗಿಡ ಒಂದಡಿಗೊಂದೊಂದು ನೆಟ್ಕೊಂತ ಹೋಗೋದು, ಕಲ್ ಕಂಬ ಸುತ್ತಲೂ 4 ಗಿಡ. ಆ ಥರ ಮಾಡಿದ್ರಿಂದ ಸ್ವಲ್ಪ ಖರ್ಚು ಜಾಸ್ತಿ ಬಂತು, 1/2 ಎಕರೆಗೆ 1.5 ಲಕ್ಷ ಬಂದಿತ್ತು. ಆ ನಂತರ ಈಗ ಇನ್ನೊಂದು 1/2 ಎಕರೆ ಉಳಿದಿತ್ತು, ಮಧ್ಯಕ್ಕೆ ಸಾಲು ಉಳಿಸಿದ್ವಿ. ಇದು ಹಣ್ಣಿನ ರೇಟ್ ನೋಡ್ಕೊಂಡು, ಹಣ್ಣಿನ ಗಿಡ ನೋಡ್ಕೊಂಡು, ಇಳುವರಿ ಹೆಂಗೆ ಬರ್ತೈತೆ, ರೋಗ ಹೆಂಗಿದೆ ಅಂತ ನೋಡ್ಕೊಂಡು ಇನ್ನೊಂದು 6 ತಿಂಗಳು 1 ವರ್ಷ ಬಿಟ್ಟು ಹಾಕೋಣ ಅಂತೇಳಿ ಒಂದು 1.5 ವರ್ಷ ಆಗಿದೆ. ಈಗ ನಾವು ನೋಡೋಣ ಅಂತ ಒಂದು 10 ಗಂಟೆ ಹೆಚ್ಚಿಗೆ ಮಾಡ್ತಾ ಇದ್ದಾವೆ ಅಷ್ಟೇ. ಪ್ರಾರಂಭದಲ್ಲಿ ಎಷ್ಟು ಅಡಿಗೊಂದು ನಾಟಿ ಮಾಡಿದ್ರಿ? ಪ್ರಾರಂಭದಲ್ಲಿ ನಾವು ಕಂಬದಿಂದ ಕಂಬಕ್ಕೆ 12 ಅಡಿ ಉದ್ದ ಇಟ್ವಿ, ಟ್ರಾಲಿ ಸಿಸ್ಟಮ್ ಆಗಿರೋದ್ರಿಂದ. ನಡುವೆ ಏನ್ ಮಾಡಿದ್ವಿ ಅಂದ್ರೆ 26 ಅಡಿ ಸಾಲಿಂದ ಸಾಲಿಗಿಟ್ವಿ, ಇನ್ನೊಂದು ಲೈನ್ ಹಾಕ್ಬೇಕು ಅಂತಾನೆ, ಬೇರೆ ಹಣ್ಣಿನ ಗಿಡ ಹಾಕೋಣ ಇಲ್ಲದ್ರೆ ಸೀತಾಫಲ ಹಾಕೋಣ ಅಂತೇಳಿ. ಅದಕ್ಕೆ ನಾವು ಡ್ರ್ಯಾಗನ್ ಫ್ರೂಟ್ ಸಾಕೋನಿಸ್ದು, ಅದಕ್ಕೆ ಸೀತಾಫಲನು ಮಧ್ಯಾಗ ಹಾಕ್ತಾ ಇದಾವೆ. ಈಗ ಇನ್ನೊಂದು ಲೈನ್ ಈ ಡ್ರ್ಯಾಗನ್ ಫ್ರೂಟ್ ಸಾಕೋನ್ಸ್, ಯಾಕೆ ಖರ್ಚು ಭಾಳ ಬರ್ತದೆ, ಅಷ್ಟೇ ಸಾಕು ಸಮಾಧಾನದಾಗಿರ್ಬೇಕು ಅಂತ. ಈಗ ಹೆಚ್ಚಿಗೆ ಮಾಡಿದ್ರೆ ಮತ್ತೆ ಖರ್ಚು ಜಾಸ್ತಿ ಬರುತ್ತೆ, ನಮ್ಗೆ ಲಾಭ ಕಡಿಮೆ ಬರ್ಬೋದು. ಈಗ 3/4 ಎಕರೆಗೆ ಎಷ್ಟು ಸಸಿ ನಾಟಿ ಮಾಡಿದ್ರೆ? 3/4 ಎಕರೆಗೆ 1500 ಸಸಿ ನಾಟಿ ಮಾಡಿದ್ವಿ. 1500 ಸಸಿ ಡಬಲ್ ಕೂರುತ್ತೆ, 2 ಎಕರೆಯಲ್ಲಿ ಕುಂದ್ರೆ ಗಿಡ 1 ಎಕರೆಯಲ್ಲಿ ಕೂರ್ತದೆ, ಹಂಗೆ ಸ್ವಲ್ಪ ಜಾಸ್ತಿ ಸಸಿ ಹೋಯ್ತು. ನಮಗೆ ಗೊತ್ತಿದ್ದಿಲ್ಲ ಅವಾಗ, 1 ಅಡಿಗೊಂದನ್ನು ನೆಡ್ಬೇಕು ಅಂತ 1/2 ಅಡಿಗೊಂದನ್ನು ಹಾಕಿದ್ವಿ. ಬೇಗ ಚೆನ್ನಾಗಿ ಬೆಳೀತು, ಒಳ್ಳೆ ಚೆನ್ನಾಗಿ ಬಂತು. ಯಾಕಂತೇಳಿದ್ರೆ ಅರಿಗಳೆಲ್ಲ ಚೆನ್ನಾಗಿ ಮೊಳಕೆ ಬಂದು. ಚೆನ್ನಾಗಿ ಬಂದಿದ ಬೆಳೆ ಅಂತೀರ, ಅದನ್ನೆಲ್ಲ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ನೀರಿನ ನಿರ್ವಹಣೆ ಆಗಿರ್ಬೋದು, ಗೊಬ್ಬರ ನಿರ್ವಹಣೆ ಆಗಿರ್ಬೋದು, ಅದೆಲ್ಲ? ನಾವು ತಳಕ್ಕೆ ಗೊಬ್ಬರ ಹಾಕಿರೋದ್ರಿಂದ ಮತ್ತೆ ಗೊಬ್ಬರ ನಿರ್ವಹಣೆ ನಮಗೆ ಖರ್ಚೆ ಬರಲಿಲ್ಲ. ಆಮೇಲೆ ಬೇರೆಯವರೆಲ್ಲ ಹೇಳೋದು ನೋಡಿ, ಸ್ವಲ್ಪ ಕೋಳಿ ಗೊಬ್ಬರ ಮೇಲ್ ಗೊಬ್ಬರ ಹಾಕಿ ಅದನ್ನ ಮೇಲೆ ಮತ್ತೆ ಮಣ್ಣು ಮುಚ್ಚಿದ್ವಿ. ರೋಗ ಕಡಿಮೆನೇ, ಅದಕ್ಕೊಂದು ಕೊಳೆ ರೋಗ ಒಂದು ಬರುತ್ತೆ, ಸ್ವಲ್ಪ ಯಾವಾಗಾರ ಒಂದೊಂದು ಸಲ ಕೀಟ ಬರುತ್ತೆ ಅಷ್ಟೇ. ಇದು ಖರ್ಚು ನಮ್ಮ ಮನೆಯಲ್ಲಿ ಹುಡುಗರು ಇರೋದ್ರಿಂದ, ನಮ್ಮ ಅಣ್ಣ ಮಗ ನನ್ನ ಮಗ ಇರೋದ್ರಿಂದ ನಮಗೆ ಬೆಳೆ ಬೆಳೆಯೋದಕ್ಕೆ ಅನುಕೂಲ ಆಯಿತು. ನಮ್ಮ ಮಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದಾನೆ, ಅವನಿಗೆ ಕೃಷಿಯಲ್ಲಿ ಆಸಕ್ತಿ ಜಾಸ್ತಿ ಬಂದು ಬೆಂಗಳೂರಲ್ಲಿ 3 ವರ್ಷ 4 ವರ್ಷ ಕೆಲಸ ಮಾಡಿ ಅಲ್ಲಿ ಬೇಡಪ್ಪ ಜಿ ನಾನು ಇಲ್ಲೇ ಮಾಡ್ತೇನೆ ಅಂತೇಳಿ ಊರಿಗೆ ಬಂದು ವ್ಯವಸಾಯ ಮಾಡ್ತಾ ಇದ್ದಾನೆ. ನಮಗೆ ಅದೊಂಥರ ಖುಷಿ ಅನ್ನಿಸ್ತು. ಆದರೆ ನಾಳೆ ಹೆಣ್ಣು ಕೊಡಲು ಕಣಪ್ಪ ಅಂತೇಳಿ ಒಂದು ಮಾತು ಹೇಳಿದೆ ಅವರಿಗೆ, ಕೃಷಿಯಲ್ಲಿದ್ದರೆ ಹೆಣ್ಣು ಕೊಡಲು ಕಣವ ಸ್ವಲ್ಪ ಮದುವೆ ಆಗೋ ತನಕ ಇರೋ ಅಂತ. ಎಲ್ಲರೂ ಒಪ್ತಾರೆ, ಯಾಕೆ ಹೆಣ್ಣು ಕೊಡಲ್ಲ ನೋಡೋಣ ಬಾಲ್ ನೋಡೋಣ ಚಾಲೆಂಜ್ ಆಗಿ ತಗೊಂಡು ಅವ್ನು ಕೃಷಿ ಮಾಡ್ತಾ ಇದ್ದಾನೆ. ನಮ್ಮ ಅಣ್ಣ ಮಗ ಅವರು ಇಬ್ರು ಕೆಲಸ ಮಾಡ್ತಾ ಇದ್ರ ಜೊತೆಗೆ ಅವ್ರದ್ದು ನಮಗೆ ಹಣ್ಣು ಕಟಿಂಗ್ ಮಾಡೋಕೆ, ಅದಕ್ಕೆ ಏನಾದ್ರು ಯಾವಾಗಾರ ಒಂದ್ಸಲ ಔಷಧಿ ಸ್ಪ್ರೇ ಮಾಡೋಕೆ, ಅದಕ್ಕೆ ಸುಣ್ಣ ಬೇಸಿಗೆ ಎಲ್ಲ ಸುಣ್ಣ ಸ್ಪ್ರೇ ಮಾಡ್ಬೇಕು, ಕೇವಲಿನ ಅಂತ ಬರ್ತದೆ ಕೇವಲಿನ ಸ್ಪ್ರೇ ಮಾಡ್ತೀವಿ. ಅಷ್ಟು ಮಾಡೋದಕ್ಕೆ ನಮ್ಮ ಮನೆಯವರಲ್ಲೇ ನಮ್ಮ ಮನೆಯಲ್ಲಿ ಮಾಡ್ತೀವಿ. ಆಮೇಲೆ ಮನೆಯಲ್ಲಿ ಹಣ್ಣು ಹರ್ಕೊಂಡೋಗಿ ಇಟ್ಟಾಗ ಮನೇಲಿ ಮಕ್ಕಳು ನಮ್ಮ ಮನೆಯವರು ಅವರೆಲ್ಲರೂ ಸೇರಿ ಪ್ಯಾಕಿಂಗ್ ಮಾಡೋದು ಅದೆಲ್ಲ ಅವರೇ ಮಾಡ್ತಾವ್ರೆ. ಹಂಗಾಗಿ ಕೂಲರ್ ಸ್ವಲ್ಪ ಕೊರತೆ ಕಡಿಮೆ ಕಾಣಿಸ್ತದೆ. ಇವತ್ತು ನನಗೆ 25 ವರ್ಷಗಳಿಗೆ 8 ಜನ ಕೂಲರ್ ಇದ್ದು ನನ್ನ ಕೈಯಲ್ಲಿ, ಇವತ್ತು 2-3 ಹೆಚ್ಚಾಯಿತು. ಅಷ್ಟೊಂದು ಆಳಿನ ಕೊರತೆ ಇದೆ, ಲೇಬರ್ ಕೊರತೆ ಇದೆ. ಆದರೆ ಅಡಿಕೆ ಮಾಡೋದಕ್ಕೆ ತೊಂದರೆ ಇಲ್ಲ, ತೆಂಗಿಗೆ ತೊಂದರೆ ಇಲ್ಲ. ತೋಟಗಾರಿಕೆ ಬೆಳೆ ಬೆಳೆದ್ರೆ ಖರ್ಚು ಕಡಿಮೆ ಬರೋದು, ಲೇಬರ್ದು ಖರ್ಚು ಕಡಿಮೆ ಬರುತ್ತೆ. ಅಷ್ಟು ಕೂಲಿ ಆಳಿನ ಕೊರತೆ ಕಾಣಲ್ಲ. ನೀರಿನ ನಿರ್ವಹಣೆ ಎಲ್ಲ ಡ್ರಿಪ್ ಮಾಡ್ಕೊಂಡಿದ್ದೀರಾ? ನೀರಿನ ನಿರ್ವಹಣೆ ಇನ್ ಲೈನ್ ಡ್ರಿಪ್ ಮಾಡಿದ್ವಿ, 2 ಲೈನ್ ಈ ಕಡೆ ಒಂದು, ಈ ಕಡೆಗೊಂದು ಪಕ್ಕಕ್ಕೆ ಲೈನ್, 2 ಲೈನ್ ಮಾಡಿದ್ವಿ. ನೀರಿನ ನಿರ್ವಹಣೆ ವಾರಕ್ಕೆ 1,000 ಕೊಡ್ಬೇಕು ನೀರು. ಅತಿ ಹೆಚ್ಚಾತಂದ್ರೆ ಕೊಳೆ ರೋಗ ಬರುತ್ತೆ, ಅದಕ್ಕೆ ನೀರು ಕಡಿಮೆನೆ. ಒಟ್ಟು ಬಹಳ ಕಡಿಮೆ ಅಂದ್ರೆ 10 ಕೊಟ್ಟರು ಪರವಾಗಿಲ್ಲ, 15 ಕೊಟ್ಟರು ನಡೀತೈತಿ. ಈ ಡ್ರ್ಯಾಗನ್ ಹಣ್ಣಿನ ಸಸಿ ನಾಟಿ ಮಾಡಿದ್ಮೇಲೆ ಅದು ಹಣ್ಣು ಬಿಡ್ಲಿಕ್ಕೆ ಪ್ರಾರಂಭ ಆಗ್ಬೇಕಂದ್ರೆ ಎಷ್ಟು ತಿಂಗಳು ಕಾಪಾಡ್ಬೇಕು ನೀವು? ಬೇರೆಯವ್ರದೆಲ್ಲ 10 ವರ್ಷಕ್ಕೆ ಬಂದತ್ರೆ, ನಮ್ದು 6 ಹೂವು ಆಗ್ಬಿಡುತ್ತು. ಬೆಳವಣಿಗೆ ಜಾಸ್ತಿ ಇರೋದು, ತೊಂಡೆಗಳು ಜಾಸ್ತಿ ಬಂದಿರೋದ್ರಿಂದ 6 ಹೂವು ಬಿಟ್ಟಿತ್ತು. 1 ವರ್ಷದೊಳಗೆ ನಮ್ಗೆ 10 ಬಂತು, ಅರ್ಧ ಎಕರೆಗೆ 10 ಡ್ರಾಗನ್ ಫ್ರೂಟ್ ಬಂದ್ಬಿಡ್ತು. ಪಶ್ಚಿಮ ಬೆಳೆ ಒಳ್ಳೆ 130-120 ಈ ತರ ಮಾರಿದ್ವಿ. ಒಂದು 2 ಕೊಯ್ಲು ಕೊಯ್ದಾಗ ಅಲ್ಲ 70-75 ಬಂತು. ಈಗ 65 ಬಂತು ಜೂನ್ ಜುಲೈನಲ್ಲಿ, ಹೋದ ಸಲ. ಈ ಸಲ ಈ 2 ವರ್ಷದ ಬೆಳೆ ಬೆಳೀತಾ ಇದಾವೆ, ಜೂನ್ ಜುಲೈನಲ್ಲಿ 65-70 ರೂಪಾಯಿ ಮಾರಿದ್ವಿ. ಇದು ಕಡಿಮೆ ಆಯ್ತು. ನಾವು ಹಣ್ಣು ಸಸಿ ಹಾಕಿದಾಗ 150 ರೂಪಾಯಿ ಮಾರೋರು. ಅವಾಗ ನಾವು ಫಸ್ಟ್ ಹೊಸದಾಗ ಡ್ರಾಗನ್ ಹಾಕಿದಾಗ ಆ ವಾಸಿ ಇಟ್ಕೊಂಡು ಹಾಕಿದ್ವಿ. ಆದ್ರೆ ಅದನ್ನ ನೋಡಿದ್ರಿಂದ ನಾವು ಅಚ್ಚುಕಟ್ಟಾಗಿ ಒಂದು 1/2 ಎಕರೆ 3/4 ಎಕರೆ ಈ ತರ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು ಹೊರತು ಒಂದೇ ಪಟ್ಟಿಗೆ ನಾವು ಕೈ ಸುಟ್ಕೋಬಾರದು. ಇವ ರೈತರಿಗೆ ಪಾಪ ಗೊತ್ತಾಗ್ತಾರಲ್ಲ, ಅವ್ರ ಅಪ್ಪಾಜಿ ಹೇಳಿರ್ತಾರೆ, ಬಂಡವಾಳ ಇರುತ್ತೆ ಹಾಕ್ಬಿಡ್ತಾರೆ, ಆಮೇಲೆ ಬೆಳಿಲಿಲ್ಲ ಅಂದ್ರೆ ಮತ್ತೆ ನಮಗೆ ಹಿನ್ನಡೆ ಆಗಬಾರ್ದು. ಅದನ್ನ ನೋಡ್ಕೊಂಡ್ರೆ ನಾವು 1/2 ಎಕರೆ ಇಂಪ್ರೂವ್ ಮಾಡ್ಕೊಂತ ಹೋಗಿ ಜಾಸ್ತಿ ಮಾಡೋದು ಒಳ್ಳೇದು. ಇದಕ್ಕೇನು ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಹಣ್ಣಿಗೆ? ಈಗ ಮಾರ್ಕೆಟಿಂಗ್ ಸಮಸ್ಯೆ ಕಡಿಮೆ ಆಗಿದ್ದಾರೆ. ನಾವು ಫಸ್ಟ್ಗೆ ಹಾಕಿದಾಗ ಯಾಕಾದ್ರೂ ಹಾಕಿದ್ವು ಅನ್ನಂಗೆ ಅಷ್ಟೊಂದು ಮಾರ್ಕೆಟಿಂಗ್ ತೊಂದರೆ ಇತ್ತು. ಈಗ ಬೇರೆ ಕಡೆ ಬಾಂಬೆ, ಪೂನಾ, ಆಮೇಲೆ ಮೈಸೂರು ಅಲ್ಲೆಲ್ಲ ಕಳಿಸ್ತಾ ಇದಾರೆ ನಮ್ಮ ಏಜೆಂಟ್ಗಳು. ಅವ್ರ ಕಡೆ ಕೊಟ್ಟಾಗ ನಮ್ಮ ರೈತರು, ಅವ್ರ ಏಜೆಂಟ್ರಲ್ಲ ನಮ್ಮ ರೈತರೇ, ರೈತರೇ ಅವರು ಪಾಪ ಪರಿಚಯ ಇರೋದ್ರಿಂದ ಅವ್ರು ರೈತರು ಮಾರಿ ಒಂದು 8 ದುಡ್ಡು ಕೊಡಿಸ್ತಾರೆ, ತೊಂದರೆ ಏನಿಲ್ಲ, ಒಳ್ಳೆ ಅನುಕೂಲ ಆಗಿದೆ ಸ್ವಲ್ಪ. ಈಗ ಬೇರೆ ಬೇರೆ ಹಣ್ಣಿನ ಬೆಳೆಗಳಿಗಂದ್ರೆ ಮಾರ್ಕೆಟಿನ ಸಮಸ್ಯೆ ಇಲ್ಲ, ಬೇರೆ ಬೇರೆ ಕಡೆ ಎಲ್ಲ ಮಾರ್ಕೆಟ್ ಇರುತ್ತೆ, ತೊಂದರೆ ಇಲ್ಲ. ಈ ಡ್ರ್ಯಾಗನ್ ಹಣ್ಣಿಗೆ ಏನಂದ್ರೆ ನೀವ್ ಹೇಳ್ದಂಗೆ ಮಧ್ಯವರ್ತಿಗಳನ್ನ ಇಟ್ಕೊಂಡು ನಾವು ಮಧ್ಯವರ್ತಿಗಳಿಗೆ ಕೊಟ್ಟು ನಂತರ ನಾವು ಹಣ ಮಾಡ್ಕೋಬೇಕಾಗುತ್ತೆ. ಹೊಸ ಬಂದಿರೋದ್ರಿಂದ ಕೆಲವು ಜನಗಳು ತಿನ್ನಕ್ ನೋಡ್ತಾ ಇದಾರೆ, ಗೊತ್ತಿಲ್ಲ ಜನಕ್ಕೆ. ಇದರಲ್ಲಿ ವಿಟಮಿನ್ಸ್ ಜಾಸ್ತಿ ಇರುತ್ತೆ, ಶುಗರ್ನಿಗೂ ಬಿ ಪಿಗೂ ಒಳ್ಳೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಮೇಲೆ ವಿಟಮಿನ್ಸ್ ಮಾತ್ರ ಬಹಳ ಇದೆ. ನಮಗೆ ಗೊತ್ತಿದ್ದಂಗೆ 2 ವರ್ಷದ ಮಕ್ಕಳು 1 ವರ್ಷದ ಮಕ್ಕಳು 1.5 ವರ್ಷದ ಮಕ್ಕಳು ಆ ಹಣ್ಣು ಕಂಡ್ರೆ ಬಹಳ ಇಷ್ಟಪಡ್ತಾರೆ. ಅದೇನಿದನ್ನು ಗೊತ್ತಿಲ್ಲ, ಅದೇನು ಟೇಸ್ಟ್ ಇದೇನ, ಬಹಳ ಇಷ್ಟಪಡ್ತಾರೆ. ಒಟ್ಟು ಅವ್ರ ಮಾತು ಬರಲ್ಲ, ಏನು ಬರಲ್ಲ, ಕೈ ತೋರಿಸ್ತಾರೆ, ಹಣ್ಣು ಕೊಡಿ ಅಂತ ತೋರಿಸ್ತಾರೆ ಮಕ್ಕಳು. ಅಷ್ಟು ಮಕ್ಕಳು ತಿಂತಾರೆ, ಅದು ವಿಟಮಿನ್ ಜಾಸ್ತಿ ಇರೋದ್ರಿಂದ ಏನನ್ನು ಗೊತ್ತಿಲ್ಲ. ದೊಡ್ಡವರು ತಿಂತಾರೆ, ಇನ್ನು ಸ್ವಲ್ಪ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಾಗಲಿ ನಮ್ಮ ಭಾರತದಲ್ಲಾಗಲಿ ಇನ್ನೂ ಒಂದು 5-10% ಜನ ತಿಂತಾ ಇದ್ದಾರೆ. ಎಲ್ಲರೂ ತಿನ್ನೋದು ರೂಢಿ ಮಾಡ್ಕೊಂಡ್ರೆ ಇನ್ನು ಸ್ವಲ್ಪ ಹಣ್ಣು ಖರ್ಚಾಗೋದು ಸಂಭವ ಇದೆ. ಇದು ವರ್ಷಕ್ಕೆ ಒಂದೇ ಬೆಳೆನಾ? ವರ್ಷದಲ್ಲಿ 6 ರಜೆ ಇರುತ್ತೆ, 6 ಹಣ್ಣು ಬರುತ್ತೆ. ಇದು ಹಣ್ಣು ಬರುತ್ತೆ. ಇಳುವರಿ ಎಲ್ಲ ಯಾವ ರೀತಿ ಬರ್ತಾ ಇದೆ ನಿಮ್ಗೆ? ಇಳುವರಿ ನಮ್ದೀಗ ಬರೇ ಈಗ 1/2 ಎಕರೆ ಇರೋದು, ಇನ್ನೂ ಒಂದು 10 ಹಾಕಿಲ್ಲ, ಆದ್ರೂ ಈಗ 50-55 ಬಂದಿದೆ. 60 ಬರುತ್ತೆ ಒಟ್ಟು, ಇನ್ನೊಂದು ಸ್ವಲ್ಪ ದಿವಸ ಇನ್ನು ಟೈಮ್ ಇದೆ, ಇನ್ನೊಂದು 2 ಬರುತ್ತೆ, 60 ಬರುತ್ತೆ 1/2 ಎಕರೆಗೆ. ಇದಕ್ಕೇನು ಯಾವ್ದೇ ಕೀಟ ರೋಗದ ಬಾಧೆ ಏನಿಲ್ಲ? ಕೀಟ ರೋಗ ಕಡಿಮೆ, ಒಂದು ಲದ್ದಿ ಹುಳ, ಬಾಲ್ದೋಳ ಅಂತ ಬರುತ್ತೆ, ಲದ್ದಿ ಹುಳ ಬರುತ್ತೆ, ಆಮೇಲೆ ಚಿಟ್ಟೆ ಒಂದ್ ಸ್ವಲ್ಪ ಹಾರಾಡ್ತವೆ, ಅವು ಬೇರೆಣ್ಣೆ ಸ್ಪ್ರೇ ಮಾಡ್ತವೆ. ಆಮೇಲೆ ಹೂ ಬಿಟ್ಟಾಗ ಒಂದು ಕಂದುಜಿಗೆ ಹುಳ ಬರ್ತದೆ, ಅದಕ್ಕೆ ಬೇರೆಣ್ಣೆ ಸ್ಪ್ರೇ ಮಾಡ್ತೇವೆ. ಮತ್ತೆ ಕೆಮಿಕಲ್ ಕಡಿಮೆನೆ ನಾವು ಮಾಡಿರೋದು, ಕೆಮಿಕಲ್ ಮಾಡಿಲ್ಲ. ಏನ್ ರೇಟ್ ಸಿಕ್ಕರೆ ಅನುಕೂಲ ಅಂತಾರೆ ಡ್ರ್ಯಾಗನ್ ಫ್ರೂಟ್? ಕಡಿಮೆ ಅಂದ್ರೆ ಒಂದು 100-110 ಸಿಕ್ಕರೆ ಅನುಕೂಲ ರೈತರಿಗೆ. ಅದಕ್ಕಿಂತ ಕೆಳಗೆ ಮಾಡಿದ್ರೆ ಹೆಂಗಾಯ್ತು, ನಾವು ಖರ್ಚು ಮಾಡಿದ್ ಬಹಳ ಮಾಡಿರ್ತೀವಿ, ಫಸ್ಟ್ಗೆ ಬಂಡವಾಳ ಜಾಸ್ತಿ, ಹಂಗಾಗಿ ಸ್ವಲ್ಪ ಕಡಿಮೆ ಅನಿಸ್ತತಿ. ಇದು ಕೆಜಿಗಟ್ಟಲೆ ಮಾರಾಟ ಮಾಡ್ತಾರ ಪೀಸ್ ಲೆಕ್ಕ ಮಾರಾಟ ಮಾಡ್ತಾರೆ? ನಾವು ಕೆಜಿ ಲೆಕ್ಕಕ್ಕೆ ಮಾರ್ತೇವೆ. ಕೆಲವು ವ್ಯಾಪಾರಸ್ಥರು ಪೀಸ್ ಲೆಕ್ಕಕ್ಕೆ ಮಾರ್ತಾರೆ, ಕೆಲವರು ತೂಕಕ್ಕೆ ಕೊಡ್ತಾರೆ. ಕೆಜಿಗೆ ಎಷ್ಟು ಹಣ್ಣು ಏರುತ್ತೆ? ನಮ್ದು ಕೆಜಿ 3 ಹಾಕಿದ್ರೆ 1.5 ಕೆಜಿ ಬರುತ್ತೆ, 2 ಹಾಕಿದ್ರೆ 1 ಕೆಜಿ ಬಂದಿರುತ್ತೆ, 1 ಕೆಜಿ ಮೇಲೆ ಬರುತ್ತೆ. 500 ಗ್ರಾಮ್ ಬರುತ್ತೆ, 700 ಬರ್ತೈತಿ, 800 ಬರ್ತೈತಿ, 350 ಮೇಲೆ ಬರುತ್ತೆ. ಅದು ಕ್ವಾಲಿಟಿ ಇದನ್ನ ಮಾಡ್ತೇವೆ, ಗ್ರೇಡ್ ಮಾಡ್ತೇವೆ. ದೊಡ್ಡದೆಲ್ಲ ಒಂದ್ ಸೈಜು, ಚಿಕ್ಕದೆಲ್ಲ ಒಂದ್ ಸೈಜು, ಈ ತರ ಗ್ರೇಡ್ ಮಾಡಿ ಮಾರಾಟ ಮಾಡ್ತೀವಿ. 250-350 350-450 400 ಮೇಲ್ಪಟ್ಟು ಅಷ್ಟು ದೊಡ್ಡ ಸೈಜ್ ಎ ಪ್ಲಸ್ ಅಂತ ಬರುತ್ತೆ. 450 ಮೇಲೆ ದೊಡ್ಡ ಎ ಪ್ಲಸ್ ಮಾಡ್ತೀವಿ. ಎ ಪ್ಲಸ್ ಏನ್ ರೇಟ್ ಸಿಗುತ್ತೆ, ಮದ್ಯಕ್ಕೆ ಏನ್ ರೇಟ್, ಚಿಕ್ಕದಕ್ಕೆ ಏನ್ ರೇಟ್ ಕೊಡ್ತಾರೆ? ಈಗ ವರಮಹಾಲಕ್ಷ್ಮಿ ಪೂಜೆ ಇರೋದ್ರಿಂದ ಮೊನ್ನೆ 125 ರೂಪಾಯಿ ಕೊಟ್ರು ಎ ಪ್ಲಸ್, ಆಮೇಲೆ ಎ ಗ್ರೇಡ್ 110 ಕೊಟ್ರು, ಸಿ ಗ್ರೇಡ್ ಇಂದ 90 ರೂಪಾಯಿ ಕೊಟ್ರು. ಒಟ್ಟು ಎಲ್ಲ ಎಷ್ಟು ಬೆಳೆದು ನಿಮ್ಗೆ ಆದಾಯ ಬಂತು, ಖರ್ಚು ಎಷ್ಟು ಖರ್ಚು ಮಾಡಿದ್ರು ವರ್ಷದಲ್ಲಿ ನೀವು? ಈ ವರ್ಷದಲ್ಲಿ ಖರ್ಚು ಕಡಿಮೆ ಅಂದ್ರೆ ಒಂದು 50,000 ರೂಪಾಯಿ ಖರ್ಚು ಮಾಡಿರ್ಬೋದು, ಒಂದ್ 3.5 ಲಕ್ಷ ಬಂದೈತೆ ಈ ಸಲ ಬಂದಿದೆ. ಬಂದಿದೆ ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ಇದು ಲಾಭದಾಯಕ ಅನ್ಸುತ್ತ? ಲಾಭದಾಯಕ, ಅಚ್ಚುಕಟ್ಟಿದ್ರೆ ಲಾಭದಾಯಕ ರೀ, ಅಚ್ಚುಕಟ್ಟು ಮೀರಿದ್ರೆ ಲಾಸ್ ಆಗುವ ಸಂಭವ ಇರ್ಬೋದು. ಮುಂದೆ ಇನ್ನು ರೇಟ್ ಹೆಂಗಿರುತ್ತೆ ಏನೋ ಗೊತ್ತಾಗಲ್ಲ. ಇದ್ರಲ್ಲಿ ಏನಂದ್ರೆ ಜ್ಯೂಸ್ ಫ್ಯಾಕ್ಟರಿ ಶುರು ಆಗ್ಬೇಕು, ಪಲ್ಪ್ ತಯಾರು ಮಾಡುವಂತ ತಂತ್ರಜ್ಞಾನ ಬರಬೇಕು, ಅದು ಸ್ಟಾಕ್ ಇಡೋಂತ ತಂತ್ರಜ್ಞಾನ ಬಂದ್ರೆ ತಾಲೂಕ್ ಲೆವೆಲ್ಗೆ ಹೋಬಳಿ ಲೆವೆಲ್ಗೆ ಸ್ಟಾಕ್ ಇಡೋಂತ ತಂತ್ರಜ್ಞಾನ ಬಂದ್ರೆ ಅನುಕೂಲ ಆಗ್ತದೆ. ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿ, ಮೌಲ್ಯವರ್ಧನೆ ಬೇಕು, ಮತ್ತೆ ತಾಂತ್ರಿಕತೆಯಿಂದ ವೇರ್ ಹೌಸ್ ಬೇಕಾಗ್ತದೆ, ಕೋಲ್ಡ್ ಸ್ಟೋರೇಜ್ ಬೇಕಾಗ್ತದೆ. ಅವಿದ್ರೆ ನಾವು ವರ್ಷ ಗಂಟ್ಲೆ ಇಡಬಹುದು ಹಣ್ಣನ್ನ. ಬೇರೆ ಕಡೆ ಈಗ ಹಣ್ಣಿನ ವ್ಯಾಪಾರಸ್ಥರು ಹೇಳೋದು ನೋಡಿದ್ರೆ ಬೇರೆ ಕಡೆ ಹಣ್ಣು ತಂದ್ರೆ ನಾವು 5 ದಿವಸ 6 ದಿವಸಕ್ಕೆ ಕೆಟ್ಟು ಬಿಡ್ತೈತಿ, ನಮ್ಮ ಹಣ್ಣು ತಗೊಂಡ್ರೆ 15 ದಿವಸ 10 ದಿವಸ 12 ದಿವಸ ಇಡಬಹುದು ಅಂತ ಅದೊಂದು ನಮಗೆ ಖುಷಿ ಅನಿಸ್ತೈತಿ ವಿಷಯ. ಅಂದ್ರೆ ಹೆಚ್ಚು ನೀವು ರಾಸಾಯನಿಕ ಗೊಬ್ಬರ ಬಳಸಲ್ಲ? ಇಲ್ಲ ಇಲ್ಲ ಬಳಸಲ್ಲ, ಇಲ್ಲ ಸಾವಯವ ಕೃಷಿ. ಸಾವಯವ ಕೃಷಿ ಬೆಳೆಸೋದ್ರಿಂದ ಅವ್ರು 12 ದಿವಸ 15 ದಿವಸ ಗಂಟ್ಲು ಇಟ್ಟರು ನಮ್ಗೆ ಕೆಡಲ್ಲ ಅಂತ ಅವ್ರ ವ್ಯಾಪಾರಸ್ಥರು ಹೇಳ್ತಾರೆ. ಅದಕ್ಕೆ ಹಂಗಾಗಿ ನಾವ್ ಏನ್ ಮಾಡ್ತೇವೆ ಅಂದ್ರೆ ಅವ್ರು ಹೇಳಿದ ಮೇಲೆ ನಮಗೆ ಅನಿಸ್ತು ನಾವು ಸಾವಯವದಲ್ಲಿ ಬೆಳೆದ್ರೆ ಲಾಭ ಅನಿಸ್ತತಿ, ಹಣ್ಣು ಕೆಡೋದಿಲ್ಲ, ಜನಗಳಿಗೆ ಆರೋಗ್ಯನೂ ಚೆನ್ನಾಗಾಗ್ತದೆ. ನಾವು ಮಾಡಿದ್ದೆ ಫಸ್ಟ್ ಸಾವಯವದಲ್ಲಿ ಬೆಳೆದಿವಿ, ಅವ್ರ ಹೇಳಿದ ಮೇಲೆ ಇನ್ನು ನಾವು ಕೆಮಿಕಲ್ ಗೊಬ್ಬರದು ಅಂತ ಪೂರ್ತಿ ಡಿಸೈಡ್ ಮಾಡಿಬಿಟ್ಟಿದ್ವಿ. ಸಾವಯವದಲ್ಲಿ ಚೆನ್ನಾಗಿ ಇಳುವರಿ ಬರೋ ಸಾಧ್ಯತೆ ಇದೆ. ಇಳುವರಿ ಬರುತ್ತೆ ಬರುತ್ತೆ. ಯಾಕಂದ್ರೆ ಕೆಲವರೆಲ್ಲ ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಕ್ರಿಮಿನಾಶಕಗಳು ಮತ್ತೆ ಇವನ್ನೆಲ್ಲ ಬಳಸಿ ಹೆಚ್ಚು ಇಳುವರಿ ಪಡೆಯುವಂತ ರೈತರನ್ನು ನಾವು ಕಾಣ್ತಿರ್ತೀವಿ. ಅಂತದ್ರಲ್ಲಿ ನಾವು ಈ ಸಾವಯವ ಕೃಷಿಯಲ್ಲಿ ಬೆಳೆದಾಗ ನಾವು ಹೆಚ್ಚು ಇಳುವರಿ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಒಂದ್ಸಾರಿ. ಹಂಗಾಗ್ಬಿಟ್ಟು ಇಳುವರಿ ಚೆನ್ನಾಗಿ ಬರ್ತಾ ಇದೆಯಾ ನಿಮ್ದು? ಬರ್ತಾ ಇದೆ. ಮೊದಲಿಗೆ ಫಸ್ಟ್ ಗೆ ನಾವು ಹೇಳಿದಾಗ ನಾವು ಹೆಂಗ್ ಮಾಡೋದು ಅಂತ ಯೋಚನೆ ಮಾಡಿ ಕೋಳಿ ಗೊಬ್ಬರ ಹಾಕಿ ಮೇಲೆ ಬಹಳ ಚೆನ್ನಾಗಿ ಬಂತು. ಕೆಮಿಕಲ್ ಗೊಬ್ಬರ ಹಾಕೋದಕ್ಕಿಂತ ಕೋಳಿ ಗೊಬ್ಬರದಲ್ಲಿ ಒಳ್ಳೆ ಉತ್ಕೃಷ್ಟವಾದ ಬೆಳವಣಿಗೆ ಚೆನ್ನಾಗಿ ಬರುತ್ತೆ, ಅಷ್ಟೇ ಸಾಕು ಅನಿಸ್ತದೆ. ಅದನ್ನ ಹಾಕಿದ್ರೆ ಸ್ವಲ್ಪ ಏನಾದರೂ ಬೇಕಾದ್ರೆ ನಾವು ಹೇಳಿದ್ವಿ ಟ್ರೈಕೋಡರ್ಮಾ ಸೋಡಮನಸ್ ನಾವು ಇದ್ರಲ್ಲಿ ಡ್ರಿಪ್ ನಲ್ಲಿ ಬಿಟ್ರೆ ಸ್ವಲ್ಪ ಅನುಕೂಲ ಆಗ್ತದೆ, ಅದ್ರ ಬರೋಂತ ಬೆಳೆಗಳ ರೋಗಗಳನ್ನ ನಿರೋಧಕ ಶಕ್ತಿ ಬರುತ್ತೆ. ಈ ಅಂತರ ಜಾಸ್ತಿ ಕೊಟ್ಟಿರೋದ್ರಿಂದ ಸಾಕಷ್ಟು ಕಳೆ ಬೀಳುತ್ತಲ್ಲ, ಕಳೆ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ಕಳೆ ನಿರ್ವಹಣೆ ಹೆಂಗಂದ್ರೆ ನಾವು ಏರ್ ಮಡಿ ಮಾಡಿದ್ದೇವೆ, ದಿಂಡು ಕಟ್ಟಿದೇವೆ, ಟ್ರಾಲಿ ಸಿಸ್ಟಮ್ ಇರೋದ್ರಿಂದ ನಾವು ದಿಂಡು ಮೇಲೆ ಎತ್ತರ ಮಾಡಿರೋದ್ರಿಂದ ಅಲ್ಲಿ ನೀರು ಆಗಲಲ್ಲ, ನೀರು ಹೋಗಲ್ಲ, ಹಂಗೆ ಕಳೆ ಕಡಿಮೆ, ಕಳೆ ಬಂದ್ರೆ ಕೈಲಿದ್ದ ಕಿಡಿಸ್ತವೆ. ಆಮೇಲೆ ಭೂಮಿಯಲ್ಲಿ ನಡೆಯುವ ಮಧ್ಯಕ್ಕೆ ಬರೋದನ್ನ ಟ್ರ್ಯಾಕ್ಟರಲ್ಲಿ ರೋಟೋವೇಟರ್ ಹೊಡಿತೇವೆ, ಗಿಡದ ಬುಡಕ್ಕಿರೋದನ್ನೆಲ್ಲ ಕೈಯಲ್ಲೇ ಕಿಡ್ತೇವೆ. ಮುಂದೆ ಇನ್ನ ಬೇರೆ ಏನೇನು ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ? ಅದೇ ಹಣ್ಣಿನ ಬೆಳೆ 1 ಎಕರೆ, ಸೀತಾಫಲ 1 ಎಕರೆ ಹಾಕಿದ್ದೀವಿ. ಇದರಲ್ಲಿ ಬೇರೆ ಬೇರೆ ಇನ್ನೊಂದು 1 ತಳಿ 2 ತಳಿ ಬೆಳೆದ್ರು, ಬೆಳೆದು ನೋಡಿ ತೋರಿಸ್ಬೇಕಂತ. ನಾವೇನಾದ್ರೂ ಹೊಸ ಪ್ರಯೋಗ ಮಾಡಿ ನಾನು ಮುಂದೆ ಬಂದಿರೋದು, ಯಾರಾದ್ರೂ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಮಾಡಿದ್ದನ್ನು ನಾವು ಮಾಡೋದು ಬೇಡ, ನಮ್ಮ ನೋಡ್ಬೇಕಾದ್ರೆ ಬೇರೆಯವ್ರ ಕಲೀಲಿ, ನಾನು ಇನ್ನೊಬ್ರು ನೋಡಿ ಕಲಿಬಾರ್ದು ಅಂತ ನನ್ನ ಭಾವನೆ. ಇನ್ನೊಬ್ರು ನೋಡಿ ಒಳ್ಳೇದಿದ್ರು ಕಲಿಯೋದೆ, ಹೌದು, ಆದ್ರೆ ಅದನ್ನ ಪ್ರಯೋಗ ಮಾಡೇ ನಾನು ಬೆಳೆದಿರೋದು. ಒಟ್ಟು ನಿಮ್ ಕಡೆಗೆ ಈ ಡ್ರಾಗನ್ ಫ್ರೂಟ್ನು ಹೊಸ ಪ್ರಯೋಗನೇ, ಈಗ ಮತ್ತೆ ನೀವು ಸೀತಾಫಲ ಹಾಕಿರೋದನ್ನು ಹೊಸ ಪ್ರಯೋಗನೇ ಅಂತ? ಹೌದೌದು, ನಮ್ ನೀರಾವರಿ ಪ್ರದೇಶ ಆಗಿರೋದ್ರಿಂದ ಏನು ಬೆಳೆಯಲ್ಲ ಅಂತ ಹೇಳ್ತಾರ ಜನ. ಹೌದು, ನಾವು ಅದು ಬೆಳೆ ತೋರಿಸ್ಬೇಕಂತ ಮಾಡಿರೋದು. ನಮ್ದು ನಾಟಿ ಹೊಲ, ನಾಟಿ ಹೊಲದಲ್ಲಿ ತನಿಸಿ ಅಂದ್ರೆ ಹೇಳಬಾರ್ದ್ರಿ, ಟ್ರ್ಯಾಕ್ಟರ್ ಸಿಕ್ಕಳಷ್ಟು ತನಿಸಿರುತ್ತೆ. ಆದ್ರೆ ನಾವೇನಂದ್ರೆ ಸುತ್ತಲೂ ಬಸಿ ಪೈಪ್ ಮಾಡಿ ನಾವೇ ಕಾಲೇ ಉತ್ತಕ್ಸಿ ಬಸಿ ಪೈಪ್ ಮಾಡಿರೋದ್ರಿಂದ ನಮ್ಗೆ ಏನ್ ಬೆಳೆ ಬೆಳೆದ್ರು ಅನುಕೂಲ ಆಯ್ತು. ನಮ್ಮ ಭಾಗದಲ್ಲಿ ನಮ್ಮ ತಾಲೂಕು ಹರಿಹರ ತಾಲೂಕಿನಲ್ಲಿ ಬಹಳ ಜನ ಅಡಿಕೆ ಹಾಕಿದ್ದಾರೆ, ಬಹಳ ಜನಕ್ಕೆ ಅದು ಪಾಪ ಬಸಿ ಪೈಪ್ ಅರಿವಿಲ್ಲ. ಅದೊಂದು ನಾನು ಇವತ್ತು ಹೇಳಕ್ ಇಷ್ಟಪಡ್ತೇನೆ ಎಲ್ಲ ರೈತರಿಗೂ, ನಮ್ಮ ಹರಿಹರ ತಾಲೂಕಾಗ್ಲಿ ದಾವಣಗೆರೆ ತಾಲೂಕಿನಲ್ಲಾಗ್ಲಿ ಭತ್ತ ಗದ್ದೆ ಹಾಕಿರೋಂಥ ರೈತರು ಸುತ್ತಲೂ ಕಾಲೇ ಬಿಟ್ಟು ಬಸಿ ಪೈಪ್ ಕಾಡ ಆಫೀಸ್ನಲ್ಲಿ ಕೊಡ್ತಾರೆ, ಅದು ನಿಂತಿದೆ ಈಗ ಗ್ರಾಂಟ್ ಇಲ್ಲ ಅಂತೇಳಿ. ಆದ್ರೆ ನಾವೇ ಸ್ವಂತಕ್ಕೊಂದು 2 ಇಂಚ್ ಪೈಪ್ ತಗೊಂಡು ಅದನ್ನ ನಾವು ಬಸಿ ಪೈಪ್ ಮಾಡಿ ಬಸಿ ಪೈಪ್ ಹಾಕಿದ್ರೆ ನಮಗೆ ಅನುಕೂಲ ರೀ. ಅದೇನು ಭಾಳ ಖರ್ಚು ಬರಲ್ರಿ, ಎಕರೆಗೆ 20,000 ಬರುತ್ತೆ. ಅದನ್ನು ನಾವು ಉದ್ದಕ್ಕೆ ಬ್ಲೇಡಿಂದ ಕೊಯ್ದು ಕಬ್ಬಣ ಕೊಯ್ಯೋಂಥ ಪ್ಲೇಟ್ ಬರುತ್ತೆ, ಮಿಷಿನ್, ಸಣ್ಣ ಮಿಷಿನ್, ಅದರಲ್ಲಿ ಉದ್ದಕ್ಕೆ ಪ್ಲೇಟ್ ಕೊಯ್ದು 2 ಇಂಚ್ ಉದ್ದ ಕೊಯ್ಯೋದು, ಮತ್ತೊಂದು 1/2 ಅಡಿ ಬಿಡೋದು, ಮತ್ತೆ 1/2 ಇಂಚ್ ಕೊಯ್ಯೋದು. ಅದು ದೀಪ ಕಟ್ಟಿಗಿನ ಉದ್ದ ಇರುತ್ತೆ, ಅದರಲ್ಲಿ ಓಲ್ ಹಾಕಿದ್ರೆ ನಮಗೆ ಕಲ್ಲು ಮಣ್ಣು ಹೋಗುತ್ತೆ ಓಲ್ನಲ್ಲಿ, ಅದಕ್ಕೆ ನಾವು ಉದ್ದಕ್ಕೆ ಗೆರೆ ಕೊಯ್ದಂಗೆ ಕೊಯ್ತಾ ಇದ್ದೀವಿ. ಅದು ಒಂದು 100 ಲಷ್ಟು ಅಷ್ಟೇ ಬೀಳುತ್ತೆ. ಅವಾಗ ಏನಾಗುತ್ತೆ, ಕಸ ಕಡ್ಡಿ ಹೋಗಲ್ಲ, ಅದ್ರ ಮೇಲೆ ಒಂದು ಸ್ವಲ್ಪ ಮೆಸ್ ಹಾಕ್ತೀವಿ, 2 ಇಂಚ್ 3 ಇಂಚ್ ಅಗಲ ಕಟ್ ಮಾಡಿ ಉದ್ದಕ್ಕೆ ಮೆಸ್ ಹಾಕಿ ಟೇಪ್ ಹಾಕಿ ಅದು ಭೂಮಿ ಮೇಲೆ ಹಾಕಿ ಮೇಲೆ ನಾರು ಹಾಕಿರೋದ್ರಿಂದ ನಮಗೆ ಭೂಮಿಗೆ ಪೈಪ್ ಒಳಗೆ ಮಣ್ಣು ಹೋಗಲ್ಲ. ಅದಕ್ಕೆ ಮತ್ತೆ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ರ ಹತ್ರ ಏನ್ ಮಾಡ್ತೀವಿ ಅಂದ್ರೆ ಬಸಿ ಪೈಪ್ ಕಲೆಕ್ಷನ್ಗೆ ಒಂದು ವಾಲ್ ಹಾಕಿ ಮೇನ್ ಪೈಪ್ ಇದ್ದ ಕಲೆಕ್ಷನ್ ಕೊಡ್ತೇವೆ. ಅದಕ್ಕೆ ಒಂದು ವಾಲ್ ಹಾಕಿರ್ತೇವೆ. ಆ ವಾಲನ್ನ ಒಂದು 15 ದಿನಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಕ್ಲೀನ್ ಮಾಡಿದ್ರೆ ನಮಗೆ 1/2 ಗಂಟೆಯಲ್ಲಿ ಕ್ಲೀನ್ ಆಗುತ್ತೆ ಅಲ್ಲ. ಆ ಲೆವಸ್ ಕಟ್ಟಿರೋದು ಲೆವಸಿ ಆಮೇಲೆ ತಿಳಿ ಮಣ್ಣು ಇರೋದ್ರಿಂದ ತಿಳಿ ಮಣ್ಣು ಒಂದು 10 ನಿಮಿಷ ಹೊರಗೆ ಬರುತ್ತೆ. ಅಲ್ಲಿ ಹೊರಗೆ ಹೋಗಿ ನೋಡಿದ್ರೆ ಖುಷಿ ಆಗುತ್ತೆ. ನಾವು ಡೈರೆಕ್ಟ್ ಆಗಿ ನೀರಿಂದ ಇದ್ರ ವಾಲ್ನ ನೀರು ತಿರುವಿದ್ರೆ ಅದೇನಾಗುತ್ತೆ ಅಂದ್ರೆ ಅರ್ಧ ಗಂಟೆಯಲ್ಲಿ ಅಷ್ಟು ಕ್ಲೀನ್ ಆಗುತ್ತೆ. ಅದನ್ನ ಬೇರೆ ಕೃಷಿ ಇಲಾಖೆ ಆಮೇಲೆ ನಮ್ಮ ತೋಟಗಾರಿಕೆಯಲ್ಲಿ ಹೇಳಿದಾಗ ಅದು ಖುಷಿ ಪಟ್ರು ಅವ್ರು ಹೇಳಿದ್ರು. ಓ ಈ ತರ ಮಾಡಿದ್ರೆ ನೀರ್ ಬಿಟ್ಟು ಏನಾಗ್ತೈತಿ, ಪೈಪ್ ಯಾವಾಗಿದ್ರು ಸ್ಟಕ್ ಆಗಲ್ಲ, ನಮಗೆ ನೀರು ಬಂದಾಗಲ್ಲ. ಅದ್ ನೀರು ಬಂದಾಯ್ತು ಅಂದ್ರೆ ಮತ್ತೆ ನಾವು ಕೂಲಿಯರ್ ಕರ್ಕೊಂಡು ಹೋಗಿದ್ರೆ ಮತ್ತೆ 1,000 ಗಂಟೆ ಖರ್ಚಾಗುತ್ತೆ. 15 ದಿವಸಕ್ಕೊಂದ್ಸಲ ನೀರು ಬಿಟ್ಟು ಬಿಟ್ರೆ ಪೈಪ್ ನಲ್ಲಿ ನಮಗೆ ಕ್ಲಿಯರ್ ಆಗಿರುತ್ತೆ. ಸೀತಾಫಲ ಎಷ್ಟು ಸಸಿ ನಾಟಿ ಮಾಡಿದ್ರೆ? ಸೀತಾಫಲ ಒಂದು 400 ಸಸಿ ಮಾಡಿದೀವಿ. ಏನು ಬೆಳಿಬೇಕಂತ ಆಸಕ್ತಿ ಬಂತು? ಏನಾದ್ರೂ ಹೊಸ ತರ ನೋಡ್ಬೇಕು ಅನ್ನೋದು ನನ್ನ ಅಭಿಲಾಸೆ. ನಿಮ್ ಸುತ್ತಮುತ್ತ ಯಾರು ರೈತರು ಬೆಳೆದಿದ್ರು? ಇಲ್ಲ, ಯಾರಿಲ್ಲ, ಯಾರು ಬೆಳೆದಿಲ್ಲ. ಅಲ್ಲೇ ಬೆಳೆ ಬರ್ತಾ ಇದೆಯಾ? ಇಲ್ಲ ಇಲ್ಲ, ಇನ್ನೂ ಒಂದು ಹಾಕಿ ಒಂದು 6 ತಿಂಗಳಾಗಿದೆ ಅಷ್ಟೇ. ಹೊಸ ತಳಿ ಏನಾದ್ರೂ ಮಾಡ್ಬೇಕು, ಅಡಿಕೆಗೆ ಹೋಗಬಾರ್ದು ಅನ್ನೋದು ನನ್ನ ಭಾವನೆ. ಅದು ಇರಬೇಕು, ಇದು ಇರಲಿ ಸ್ವಲ್ಪ. ಅಕಸ್ಮಾತ್ ಅಡಿಕೆ ಬಿದ್ರು ನಾವು ಇದರಲ್ಲಿ ಸುಧಾರಿಸ್ಕೊಂಬೋದು, ಸಮಗ್ರ ಬೆಳೆ ಬೆಳಿಬೇಕು ಅನ್ನೋದು ಒಂದು ತಲೆಯಲ್ಲಿ ಇತ್ತು. ಇತ್ತೀಚೆಗೆ ನೀವು ಹೇಳ್ದಂಗೆ ಅಡಿಕೆ ಬೆಳೆಯೋ ಪ್ರದೇಶ ತುಂಬಾ ಜಾಸ್ತಿ ಆಗ್ತೈತೆ. ಯಾರನ್ನ ಕೇಳಿದ್ರು ನಾವು ಅಡಿಕೆ ಆಗ್ತಾ ಇದೀವಿ, ಅಡಿಕೆ ಆಗ್ತಾ ಇದೀವಿ ಅಂತಾರೆ. ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತಾ ನಿಮಗೆ? ಬೆಳವಣಿಗೆ ಒಳ್ಳೇದಲ್ಲ, ಆದ್ರೆ ಜನಗಳ ಅಪೇಕ್ಷೆ ಬಹಳ ಇದೆ. ಹೆಂಗೆ ಅಂತ ಹೇಳಿದ್ರೆ, ಈ ಹೆಣ್ಣು ಕೊಡ ಅಂತಾರೆಲ್ಲರೂ ಅಡಿಕೆ ತೋಟ ಇದೆ ಅಂತ ಕೇಳೋ ಲೆವೆಲಿಗೆ ಬಂದ್ಬಿಡ್ತಾರೆ. ಅಡಿಕೆ ತೋಟ ಎಷ್ಟು ಎಕರೆ ಇದೆ, ಬಂತ ಇದ್ರೆ ಹೆಣ್ಣು ಕೊಡಲ್ಲ ಅನ್ನೋ ಲೆವೆಲಿಗೆ ಬೆಳೆದಾರೆ. ಈಗ 25-30 ವರ್ಷಗಳಾಗೆ ನಮ್ಮ ತಾಲೂಕಿಗೆ ಹೆಣ್ಣು ಕೊಡಕ್ಕೆ ಭಾಳ ಆಸೆ ಪಡೋರು. ನನಗೆ ಅನಿಸಿದಂಗೆ 25-30 ವರ್ಷಗಳಾಗ ಹರಿಹರ ತಾಲೂಕಿಗೆ ಅಂದ್ರೆ ಹರಿಹರ ತಾಲೂಕು, ದಾವಣಗೆರೆ ತಾಲೂಕು ನೀರಾವರಿ ಪ್ರದೇಶ, ಅಟ್ಲೀಸ್ಟ್ ಒಣವುಲ್ಲಾರ ಸಿಗುತ್ತೆ, ಚೆನ್ನಾಗಿದ್ದಾರೆ ಅಂತೇಳಿ ಭಾಳ ಅಪೇಕ್ಷೆ ಪಡೋರು. ಈಗ ಹೆಂಗೆ ಕಾಲಚಕ್ರ ತಿರುಗಮ್ರಿಗೆ ಆಗಿದೆ. ಇವತ್ತು ನೀರಾವರಿ ಅಂದ್ರೆ ಇವರು ಬರೀ ಜೋಳ ಭತ್ತ ಬೆಳೆಯೋರು ಅಪೇಕ್ಷೆ ಬಂದ್ಬಿಟ್ಟದೆ. ಆದರೆ ಜನಗಳು ಕೆಲವರು ಒಳ್ಳೊಳ್ಳೆ ಇಳುವರಿ ತೆಗಿತಾರೆ ಭತ್ತನು, ಆದರೆ ಅತಿ ಜಾಸ್ತಿ ನಾವು ನೀರು ಬಳಸೋದ್ರಿಂದ ಅದು ಒಳ್ಳೇದಲ್ಲ ಅಂತ ಅನಿಸ್ತದೆ ಭತ್ತನು. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ? ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗ್ತಾ ಇದೆ? ಮನೆಯಲ್ಲಿ ನಾವು 10 ಜನ ಇದಾವ್ರಿ, ಒಟ್ಟು ಕುಟುಂಬ ನಮ್ದು. ನಮ್ಮಣ್ಣವ್ರು ನಾವು ಒಟ್ಟಿಗೆ ಇದ್ದಾವೆ. ನಮ್ಮ ಅಪ್ಪಾಜಿ ತಿರ್ಕೊಂಡು 25-30 ವರ್ಷ ಆಗಿದೆ. ಅವರಿದನ್ನ ಒಟ್ಟಿಗೆ ಇದ್ದಾವೆ, ಒಟ್ಟಿಗೆ ವ್ಯವಸಾಯ ಮಾಡ್ತೇವೆ. ಒಬ್ಬ ಅಣ್ಣ ಮಗ ಬೆಂಗಳೂರಲ್ಲಿ ಇದ್ದಾನೆ, ಕೆಲಸಕ್ಕೆ ಹೋಗಿದ್ದಾನೆ. ಇನ್ನ ಒಬ್ಬ ಅಣ್ಣ ಮಗ ಮನೆಯಲ್ಲಿ ಇದ್ದಾನೆ. ನನ್ನ ಮಗ ಒಬ್ಬನು, ಹೆಣ್ಮಕ್ಳು ಇಬ್ರು ನಮಗೆ, ನಮ್ಮ ಅಣ್ಣ ಮಗಳು ಒಬ್ಳು, ಒಬ್ಬರದ್ದು ಮದುವೆ ಮಾಡಿರೋದಿನ್ನ ನಾವು ಒಟ್ಟು ಕುಟುಂಬದಲ್ಲಿ ಇದ್ದೇವೆ. ಒಟ್ಟು ಸಾಯಂಕಾಲ ಮಾತಾಡ್ಕೊಂಡು ಏನೇನು ಮಾಡ್ಬೇಕು ಅಂತೇಳಿ ಮನೆಯಲ್ಲಿ ಮಾತಾಡ್ಕೊಂಡು ತಿರುಗಿ ಬೆಳಗ್ಗೆ ಕೆಲಸ ಶುರು ಮಾಡ್ತೇವೆ. ಅದೊಂದು ನಮಗೆ ಮನೆಯಲ್ಲಿ ಮಾತಾಡೋದ್ರಿಂದ ಕೆಲಸ ನಾಳೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ನಮಗೆ ಹಣ್ಣು ಪ್ಯಾಕಿಂಗ್ ಮಾಡೋಕ್ಕೆಲ್ಲ ಮನೆಗೆ ಹೋಯ್ದುಬಿಟ್ರೆ ಅವರೇ ಪ್ಯಾಕಿಂಗ್ ಮಾಡಿಬಿಡ್ತಾರೆ, ಹೆಣ್ಮಕ್ಳು ಮಕ್ಕಳೆಲ್ಲರೂ ಸೇರಿ. ಅದೊಂಥರ ಖುಷಿ, ನಮ್ಮ ಕೆಲಸ ನಾವು ಮಾಡ್ಕೊಂತೇವೆ ಅಂತೇಳಿ ಒಂದು ಖುಷಿ. ಕೂಲಿಯರ್ನ ಆಳುಗಳನ್ನ ಕಡಿಮೆ ಅವಲಂಬನೆ ಆಗಿದ್ದಾವೆ. ಈ ತರ ಕೂಡ್ ಕುಟುಂಬಗಳಿದ್ರೆ ಚೆನ್ನಾಗ್ ಅನ್ಸುತ್ತೆ, ಎಲ್ಲದಕ್ಕೂ ಸಹಕಾರ ಸಿಗುತ್ತೆ. ಸಹಕಾರ ಸಿಗುತ್ತೆ, ಅದು ಇನ್ನೊಬ್ಬರಿಗೆ ಮಾದರಿ ಆಗಿರ್ಬೇಕು ಅನ್ನೋದು ಒಂದು ಎಲ್ಲರ ಮನಸ್ಸಿನಲ್ಲಿ ಇರ್ಬೇಕ್ರಿ. ಹೌದು, ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಿದೀಯಾ? ಭತ್ತ ಮಾಡ್ಬೇಕಾದ್ರೆ ಸಂತೋಷ ನೆಮ್ಮದಿ ಇದ್ದಿಲ್ರಿ, ಬೇರೆಯವ್ರು ಏನಾದ್ರೂ ಬೆಳೀತಾರೆ, ಆದ್ರೆ ಭತ್ತ ಮಾಡ್ಬೇಕಾದ್ರೆ ನಮಗೆ ಸಮಾಧಾನ ಅನ್ನೋದು ಇದ್ದಿಲ್ಲ, ಲಾಭನೂ ಇದ್ದಿಲ್ಲ. ಈಗ ತೋಟಗಾರಿಕೆ ಬೆಳೆಗೆ ಬಂದ್ಮೇಲೆ ಸಮಾಧಾನ ಆಗಿದೆ, ಹಣ್ಣಿನ ಬೆಳೆಗೆ ಬಂದ್ಮೇಲೆ ಇನ್ನೂ ಸ್ವಲ್ಪ ಸಮಾಧಾನ ಆಗಿದೆ. ಸಾರ್ಥಕ ಅನಿಸ್ತದೆ ಜೀವನಕ್ಕೆ, ಕೃಷಿ ಬದುಕು ಸಾರ್ಥಕ ಅನಿಸ್ತದೆ. ಬಹಳ ಸಂತೋಷ ಧನಂಜಯ ಅವರೇ. ಇದುವರೆಗೂ ನಿಮ್ಮ ಈ ತೆಂಗು ಅಡಿಕೆ ಮತ್ತೆ ಈ ಡ್ರ್ಯಾಗನ್ ಫ್ರೂಟಿನ ಕೃಷಿಯ ಅನುಭವಗಳನ್ನ ನಮ್ಮ ಕೃಷಿಕರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಡ್ರ್ಯಾಗನ್ ಹಣ್ಣಿನ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಿಟ್ಟೂರಿನ ಕೃಷಿಕ ಬಿಜಿ ಧನಂಜಯ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇದೀಗ ರೈತರಿಗೆ ಸಲಹೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರುತಿ ನಾಯಕ್, ಸಹಾಯಕ ಪ್ರಾಧ್ಯಾಪಕರು, ಆಹಾರ ಮತ್ತು ಪೋಷಣೆ ವಿಭಾಗ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕೆ ಶಿವಮೊಗ್ಗ. ನಾನು ಇವತ್ತು ನಿಮಗೆ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಮತ್ತು ಅದರ ಆರೋಗ್ಯ ಪ್ರಯೋಜನದ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ಡ್ರ್ಯಾಗನ್ ಫ್ರೂಟ್ ನ ಒಂದು ಮಾಂತ್ರಿಕ ಹಣ್ಣು ಅಂತಾನೆ ಸಹಿತ ಕರಿಬಹುದು. ಡ್ರ್ಯಾಗನ್ ಫ್ರೂಟ್ ಇಂದಿನ ಜನಪ್ರಿಯ ಹಣ್ಣುಗಳಲ್ಲಿ ಒಂದು. ಪಿಯೇಟಾ ಅಥವಾ ಪಿಟಾಯ ಎಂದು ಸಹಿತ ಡ್ರ್ಯಾಗನ್ ಹಣ್ಣನ್ನ ಕರೆಯುತ್ತಾರೆ. ಈ ಡ್ರ್ಯಾಗನ್ ಹಣ್ಣು ಉಷ್ಣವಲಯದ ಹಣ್ಣಾಗಿದ್ದು ರೋಮಾಂಚಕ ಬಣ್ಣ, ವಿಶಿಷ್ಟ ಆಕಾರ ಮತ್ತು ಸಮೃದ್ಧ ಪೌಷ್ಟಿಕಾಂಶಗಳಿಂದ ವಿಶ್ವದಾದ್ಯಂತ ಜನಪ್ರಿಯತೆಯನ್ನ ಗಳಿಸಿದೆ. ಇದು ಹೆಲೋಸೇರಿಯಸ್ ಕುಲಕ್ಕೆ ಸೇರಿದ ಡ್ರ್ಯಾಗನ್ ಹಣ್ಣು ಮಧ್ಯ ಮತ್ತು ದಕ್ಷಿಣ ಅಮೆರಿಕ ಸ್ಥಳೀಯವಾದ ಕಳ್ಳಿ ಸಸ್ಯದಿಂದ ಬರುತ್ತದೆ. ಇದರ ಮನೋಹರ ನೋಟ ಮತ್ತು ಸೌಮ್ಯವಾದ ಸಿಹಿ ರುಚಿ ಫ್ರೂಟ್ ಸಲಾಡ್ಗಳಲ್ಲಿ ಸಹಿತ ಇದನ್ನ ಅಚ್ಚುಮೆಚ್ಚಾಗಿಸಿದೆ. ಡ್ರ್ಯಾಗನ್ ಹಣ್ಣು ನೋಡಕ್ಕೆ ಬಹಳ ಚೆನ್ನಾಗಿರುತ್ತೆ, ಅಂದ್ರೆ ನೋಡಕ್ಕೆ ಅದರ ಕಲರ್ ಆಗಿರ್ಬೋದು ಅಥವಾ ಇದು ಬಹಳ ಅಟ್ರಾಕ್ಟಿವ್ ಆಗಿದೆ. ಡ್ರ್ಯಾಗನ್

ಜಗಾರ ಹೆಣ್ಣೆ ಸುಮಲಾಲಿ, ಜಾಳೆ ಜಗಾರ ಹೆಣ್ಣೆ ಸುಮಲಾಲಿ. ಯುವರಾಜ್ ಅವರ ಧ್ವನಿಯಲ್ಲಿ ಈ ಜನಪದ ಗೀತೆ. ನಮಗೆ ಪಾ ನೀಡ ನಮ್ಗಾ ಸುಖ.